ಮಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಇರದ ನಾಡೇ ಇಲ್ಲ, ರೈತ ಬೆಳೆದ ಬೆಳೆ ತಿನ್ನದವರೇ ಇಲ್ಲ, ರೈತ ಎಂದು ಸ್ವಾರ್ಥಿ ಅಲ್ಲ. ರೈತ ಬಂಧುವರೇ, ಶ್ರೋತೃಗಳೇ, ಮಡಿಕೇರಿ ಆಕಾಶವಾಣಿಯಿಂದ ಸಂಜೆಯ ಕಿಸಾನ್ ವಾಣಿಯಲ್ಲಿ ಕೃಷಿ ಸಂಬಂಧಿ ಉಪಯುಕ್ತ ಕಾರ್ಯಕ್ರಮಗಳು ಬಿತ್ತರವಾಗುತ್ತಿವೆ. ಕಾಫಿ, ಕಾಳುಮೆಣಸು, ಏಲಕ್ಕಿ, ಭತ್ತ, ಅಡಿಕೆ, ತಾಳೆ, ರಬ್ಬರ್, ಗೋಡಂಬಿ, ಶುಂಠಿ, ಹೈನುಗಾರಿಕೆ, ಹಂದಿ ಸಾಕಾಣಿಕೆ, ತರಕಾರಿಗಳ ಬೇಸಾಯ, ಬೆಳೆಗಳಲ್ಲಿ ಕೀಟರೋಗಗಳ ನಿಯಂತ್ರಣ, ಜೇನು ಸಾಕಾಣಿಕೆ, ಹೀಗೆ ರೈತರ ಅನುಭವಗಳು, ಕೃಷಿ ನಿರತ ಮಹಿಳೆಯರ ಮಾತುಗಳು, ತಜ್ಞರ ಸಲಹೆಗಳು ಮೂಡಿಬರುತ್ತಿವೆ. ನೀವು ಕೇಳಿ ಇತರರಿಗೂ ತಿಳಿಸಿ. ಸಂಜೆ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ. ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಕಿಸಾನ್ ವಾಣಿಯಲ್ಲಿ ಕಾಫಿ ತೋಟದಲ್ಲಿ ಬಾಳೆ ಕಿತ್ತಳೆ ಬೆಳೆದುಕೊಂಡಿರುವ ಸೋಮವಾರಪೇಟೆ ತಾಲೂಕು ಕಿರಗಂದೂರು ಗ್ರಾಮದ ಸಿಂಗೂರು ಎಂ ಹರೀಶ್ ಅವರೊಡನೆ ಸಂದರ್ಶನ. ಕಾಫಿ ಬೆಳೆ, ಕಾಫಿ ಕೃಷಿ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮ ಕಾಫಿ ಕನ್ನಡಿ. ಕೇಳಿ ಕಾರ್ಯಕ್ರಮ ಕಾಫಿ ಕನ್ನಡಿ. ರೈತ ಬಾಂಧವರೇ, ಕೊಡಗು ಜಿಲ್ಲೆಯ ಪ್ರಮುಖ ಬೆಳೆ ಕಾಫಿ. ಇಲ್ಲಿನ ಜನರನ್ನು ಬೆಳೆಸಿದ ಪೋಷಿಸಿದ ಬೆಳೆ ಇದು. ಲಕ್ಷಾಂತರ ಜನ ಕಾರ್ಮಿಕರಿಗೆ ಆಸರೆ ಕೊಟ್ಟಿರುವ ಕಾಫಿ ತೋಟಗಳು ಪರಿಸರದ ಹಿತಕ್ಕೆ ಪೂರಕವಾಗಿವೆ. ದಿನವೂ ನಾವು ಕನ್ನಡಿಯನ್ನು ನೋಡಿಕೊಳ್ಳುವಂತೆ ಕಾಫಿ ತೋಟಗಳನ್ನು ಸಂದರ್ಶಿಸಿಯೇ ಇಲ್ಲಿಯ ಜನ ಕಾರ್ಯಗಳನ್ನು ಮಾಡುತ್ತಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಈ ಕಾರ್ಯಕ್ರಮ ಕಾಫಿ ಕನ್ನಡಿ ಕೇಳುಗರಿಗೆ ಉಪಯುಕ್ತ ವಿಚಾರಗಳನ್ನು ನೀಡಲಿದೆ. ರೈತ ಬಾಂಧವರೇ, ಕೇಳುಗರೆ, ಕೊಡಗಿನಲ್ಲಿ ಕೊಡಗಿನ ಕಿತ್ತಳೆ ಅನೇಕ ಕಡೆ ಸರಿಯಿಲ್ಲ, ಸರಿ ಬರ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಜನ ಮಾತಾಡೋದಿದೆ. ಆದರೂ ಕೆಲವಾರು ಜನ 10-20 ವರ್ಷಗಳಿಂದ ಹಣ್ಣನ್ನು ಪಡಿತಿದ್ದಾರೆ, ಬಳಸ್ಕೊಳ್ತಿದ್ದಾರೆ, ಮಾರಾಟ ಮಾಡ್ತಿದ್ದಾರೆ. ಇವತ್ತು ಸೋಮವಾರಪೇಟೆ ತಾಲೂಕು ಕಿರಗಂದೂರು ಗ್ರಾಮದ ಸಿಂಗೂರು ಎಂ ಹರೀಶ್ ಅವರ ಜೊತೆಗೆ ಮಾತನಾಡ್ತಿದ್ದೀವಿ. ಅವರ ತೋಟದಲ್ಲಿ ಸುಮಾರು 20 ವರ್ಷಗಳಿಂದ ಕಿತ್ತಳೆ ಹಣ್ಣು ಸಿಗ್ತಾ ಇದೆ ಅಂತ ಅನ್ಕೊಂಡು ಹೇಳ್ತಾ ಇದ್ರು ನಮ್ಮ ರೇಡಿಯೋ ಕೇಳುಗರು. ಹರೀಶ್ ಅವರು ಇವತ್ತು ಅವರ ಅನುಭವಗಳನ್ನ ಹಂಚಿಕೊಳ್ತಿದ್ದಾರೆ. ಹರೀಶ್ ಅವರೇ ನಮಸ್ಕಾರ. ನಮಸ್ಕಾರ. ಎಷ್ಟು ವಯಸ್ಸು ತಮ್ದು? 58. ಏನ್ ಓದಿದ್ರಿ ತಾವು? ನಾನು ಪಿಯುಸಿ. ಹಾ ಹಾ. ಎಷ್ಟು ತೋಟ ಇದೆ ಒಟ್ಟು? ನನಗೆ ಒಂದು 5 ಎಕರೆ ಇದೆ ಸರ್. ಹಾ, 5 ಎಕರೆಯಲ್ಲಿ ಕಾಫಿ ತೋಟ ಮತ್ತು ಗದ್ದೆ ಏನಾದ್ರೂ ಇದೆಯಾ? ಗದ್ದೆ ಇಲ್ಲ, ಗದ್ದೆ ಹೋದ ತೋಟ ತಗೊಂಡಿದ್ ನಾವು, ಡಿವೈಡ್ ಆದಾಗ. ಹಾ ಹಾ. ಮೊದಲು ಗದ್ದೆ ಇತ್ತು ಸರ್, ನಾವು ನಾಟಿ ಎಲ್ಲ ಮಾಡ್ತಾ ಇದ್ವಿ. ಹಾ, ದನಕರುಗಳಿದಾವ? ದನಕರಗಳು ಈಗಿಲ್ಲ, ಮೊದಲು ಹಸುವೆಲ್ಲ ಸಾಕೊಂಡಿದ್ವಿ. ಈಗೆಲ್ಲ ಇಲ್ಲಿ ಮೇಯಿಸ್ಲಿಕ್ಕೆ ಜಾಗ ಎಲ್ಲ ಕಮ್ಮಿ, ರೋಡಲ್ಲಿ ಬಿಡಬೇಕು, ಆಚೆ ಈಚೆ ಎಲ್ಲ ಹೋಗ್ತವೆ. ಹ್ಮ್. ಜೊತೆಗೆ ಒಂದು ಜನ ಬೇಕು. ಹೌದು. ಹ್ಮ್. ಸೋಮವಾರಪೇಟೆ ಪಟ್ಟಣದಿಂದ ಕಿರಗಂದೂರು ಎಷ್ಟು ದೂರ ಆಗ್ತದೆ? 7 ಕಿಲೋಮೀಟರ್ ಆಗ್ತದೆ ಸರ್. ತೋಟದಲ್ಲೇ ಮನೆ ಮಾಡ್ಕೊಂಡಿದ್ರ? ತೋಟ ಪಕ್ಕನೆ, ಅದೇ ನಮ್ದೇ ಒಂದು 1/2 ಕಿಲೋಮೀಟರ್ ಆಗುತ್ತೆ, ಮತ್ತೊಂದು ಸ್ವಲ್ಪ ಪಕ್ಕದಲ್ಲೇ ಇದೆ. ಹಾ ಹಾ. ಅದೇ ನಮ್ದು ಹಳೆ ಜಾಗ ಇತ್ತು, ನಮ್ಮ ಮನೆ ಪಕ್ಕ ಪಕ್ಕದಲ್ಲಿ ನಾವು ಇದ್ದೀವಿ. ಓಹೋ. ಮನೆಯಲ್ಲಿ ಯಾರ್ಯಾರು ಇದ್ದೀರಿ ಹರೀಶಣ್ಣ? ಮನೆಯಲ್ಲಿ ನಾನು, ನಮ್ಮ ಮಿಸಸ್, ನನ್ನ ಮಗ ಜಾಬ್ ಆಗಿದ್ದಾರೆ. ಏನ್ ಮಾಡ್ತಾರೆ? ಅವನು ಪಿ ಯು ಸಿ ಆದ್ಮೇಲೆ ಮೆಕಾನಿಕಲ್ ಮಾಡಿ ಸರ್ ಡಿಪ್ಲೊಮಾ ಮ್ಯಾನುಫ್ಯಾಕ್ಚರ್ ಟೆಕ್ನಾಲಜಿ. ಎಲ್ಲಿ ಕೆಲಸ ಮಾಡ್ತಿದ್ದಾನೆ ಈಗ? ಬೆಂಗಳೂರಿಗೆ ಹೋಗಿ ಎಷ್ಟು ವರ್ಷ ಆಯ್ತು? ಅವ್ನು 3 ವರ್ಷ ಆಯ್ತು ಸರ್ ಈಗ. ಆಗಿಂದಾಗೆ ಬಂದಾಗೆಲ್ಲ ನಿಮ್ಮ ಜೊತೆಗೆ ಕೈ ಜೋಡಿ ಇರ್ತಾನೆ. ಆಗ ಲಾಕ್ಡೌನ್ ಆದಾಗೆಲ್ಲ ಕ್ಲೋಸ್ ಮಾಡಿದ್ರಲ್ಲ, ಆಗೆಲ್ಲ ತೋಟಕ್ಕೆಲ್ಲ ಬಂದು ಕೆಲಸ ಮಾಡಿದ್ದಾನೆ. ಅಂದ್ರೆ ದೊಡ್ಡ ದೊಡ್ಡ ಕೆಲಸ ಮಾಡಕ್ ಆಗೋದಿಲ್ಲ, ಹೇಳ್ಕೊಟ್ಟಿದ್ದೆಲ್ಲ ಮಾಡ್ತಾರೆ. ಹೌದು. ನಿಮ್ಮ ಶ್ರೀಮತಿ ಅವರ ಹೆಸರು ಏನಂದ್ರಿ? ಸುನಂದ ಅಂತ. ಅವರು ನೀವು ಇಬ್ರು ರೇಡಿಯೋ ಕೇಳ್ತೀರಾ? ರೇಡಿಯೋ ಕೇಳ್ತೀವಿ. ಮಗನ ಹೆಸರು ಏನಂದ್ರಿ? ಚಿರಾಗ್ ಅಂತ. ಮನೆಯಲ್ಲಿ ರೇಡಿಯೋ ಎಷ್ಟಿದಾವೆ? ಒಂದೆರಡು ಆಳಾಯ್ತು ಸರ್, ಈಗ ಒಂದೊಂದೊಂದು 12-13 ವರ್ಷ ಆಯ್ತು. ಹೌದಾ? ರೇಡಿಯೋ ಕೇಳುವ ಆಸಕ್ತಿ ಇದೆ ಮತ್ತೆ ಟಿವಿ ಇಟ್ಕೊಂಡಿದ್ರೆ ಮನೆಯಲ್ಲಿ? ಪ್ರದೇಶ ಸಮಾಚಾರ ಆದ್ಮೇಲೆ ರೇಡಿಯೋ ಕೇಳೋದು ಸರ್. ಕಾಫಿ ತೋಟ ಅಂದ್ರೆ ಅರೇಬಿಕಾ ರೋಬಸ್ಟ ಯಾವ್ದಿದೆ? ನಮ್ದು ಅರೇಬಿಕಾನೆ ಮೇನ್ ಸರ್. ರೋಬಸ್ಟ್ ಎಲ್ಲ ಬೇಲಿ ಸೈಡ್ ಅಲ್ಲಿ ಹಾಕೊಂಡಿದ್ದೀವಿ ನೆರಳಿಗೆ ಅಂತ. ಒಂದು 6-7 ಚೀಲ ಆಗುತ್ತೆ. ಹಾಕೋದಿಲ್ಲ ಸರ್. ಹಾಗಾದ್ರೆ ಪಡೆಗಳ ಹತ್ತಿರ ಬಿಟ್ಟು ಇರ್ತೀವಿ. ಬೇಲಿ ಕಡೆಗೆನೆ ರೋಬಸ್ಟ ಯಾಕೆ ಹಾಕಿದ್ರಿ? ಬೇಲಿ ಸೈಡ್ ಅಂದ್ರೆ ಸರ್ ಅದು ಸ್ವಲ್ಪ ನೆರಳು ನಮಗೆ ಬಿಸಿಲು ಎಷ್ಟು ತಡೀತದೆ ಅಂತ. ಹಾಗೆ ರೋಬಸ್ಟ ಸುತ್ತಲ್ಲ ಹಾಕೊಂಡಿದ್ರೆ, ಅರೇಬಿಕಾ ಒಳಗಡೆ ಹಾಕೊಂಡಿದ್ರೆ? ಅರ್ಧ ಎಕರೆಗೆ ಇಂಟರ್ಪ್ಲಾಂಟ್ ಮಾಡಿದೀನಿ ಸರ್, ಓಲ್ಡ್ ರೋಬಸ್ಟ. ಓ ಸರಿ ಸರಿ. ನಮ್ಮಲ್ಲಿ ಬಿಳಿ ಕಾಂಡ ಕೊರಕ ಜಾಸ್ತಿ ಇದೆ, ಸ್ವಲ್ಪ ಬಿಸಿಲು ಜಾಸ್ತಿ ಏಟು. ಹಾಗೆ ಅದರಿಂದ ಅರೇಬಿಕದ ಒಳಗೆ ಹಾಕಿದ್ರೆ ಅದು ಬರ್ತಾ ಇದೆ. ಅದು ಬಂದ್ಮೇಲೆ ಅರೇಬಿಕಾ ತೆಗಿಯೋಣ ಅಂತ ಒಂದು 1/2 ಎಕರೆ. ಅರೇಬಿಕಾ ಯಾವ್ದು ಹಾಕೊಂಡಿದ್ರಿ? ನಮ್ದೆಲ್ಲ 795 ಸರ್ ಮೊದಲು, ಈಗೆಲ್ಲ No. 6 ಚಂದ್ರಗಿರಿ ಕಟುವಾಯಿ ಎಲ್ಲ ಚೇಂಜ್ ಮಾಡ್ತಾ ಇತ್ತು. ನಮ್ಮಲ್ಲಿ ಕಾಂಡ ಕೊರಕ ಇದ್ದಾಗ ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ ಗಿಡಗಳು. ರೋಬಸ್ಟ್ ಆದ್ರೆ ಅದು ಒಂದ್ಸರಿ ಹಾಕಿದ್ರೆ ಅಷ್ಟು ಕಾಂಡ ಕೊರಕ ಹೊಡೆದು ಬಡ್ಡೆ ದಪ್ಪ ಇರುತ್ತೆ ಅಲ್ಲ, ಅದು ಕಾಂಡ ಗಟ್ಟಿಯಾಗಿರುತ್ತೆ, ಅದಷ್ಟು ತೊಂದರೆ ಆಗಲ್ಲ ಸರ್ ಅದಕ್ಕೆ. ಬೋರರ್ ಹೊಡೆದ್ರು ಅದಕ್ಕೆ ದೂರ ದೂರ ಅಪರೂಪ ಹೊಡೆಯೋದು ಅದಕ್ಕೆ. ಚಂದ್ರಗಿರಿಗೆ ಅಷ್ಟೊಂದು ಬರೋದಿಲ್ಲ ಅಂತ ಹೇಳ್ತಾರೆ. ಅದೇ ಸರ್, ಸೊಪ್ಪ ಎಲ್ಲ ತುಂಬಾ ಬುಷ್ ಆಗಿರುತ್ತಲ್ಲ, ಹುಳ ಅದರೊಳಗೆ ಕೂರು ಹೋಗಿ ಮೊಟ್ಟೆ ಇಡ್ಲಿಕ್ಕೆ ಆಗೋದಿಲ್ಲ ಅಂತ ಜನ ಹೇಳೋದು. ಇಲ್ಲ ಯಾವ ತೆಳುವಾಯ್ತು ಆವ ಅದು ಬೇಗ ಬಂದು ಮೊಟ್ಟೆ ಇಡ್ತದೆ ಸರ್ ಅದು. ಹೌದು. ಮೊದಲೆಲ್ಲ ಇದು ಜಮೆಕ್ಸನ್ ಕ್ಲೋರಪ ವಿಪಾಸ ಉಚ್ಚಾ ಇದೀಗ ಅಭಾವದಿಂದ ನಾವಲ್ಲಿ ಬಿಟ್ಟಿದೀವ. ಬಿದ್ದಿದ್ರೆ ಸ್ವಲ್ಪ ಅನುಕೂಲ ಆಗ್ತದೆ. ಈ ಕಾಫಿ ರೇಟ್ ಈ ವರ್ಷ ಸ್ವಲ್ಪ ಪರವಾಗಿಲ್ಲ ಸರ್, 10,000 ಎಲ್ಲ ಆದ್ರೆ ಬರೀ ಕೂಲಿ ಕೊಡ್ಲಿಕ್ಕೆ ಆಗ್ತದೆ. ಹೌದು. ನೀವು ನಿಮ್ಮ ಶ್ರೀಮತಿ ಅವರು ಕೆಲಸ ಮಾಡ್ಕೊಂಡು ಮಾಡ್ತೀವಿ ಸರ್. ಈಗೆಲ್ಲ ನಾವು ಸ್ಪ್ರೇ ಎಲ್ಲ ನಾವೇ ಮಾಡ್ಕೊಳ್ಳೋದು, 1-2 ಜನ ಕರ್ಕೊಳ್ತೀವಿ. ಗೊಬ್ಬರ ಹಾಕೋದು, ಚಿಗುರು, ಗಿಡ ಕಪ್ಪತ್ತು ಎಲ್ಲ ಜನ ಬರ್ತಾರೆ. ಮರ ಕಪ್ಪತ್ತು ಅವೆಲ್ಲ ಆಗಲ್ಲ ನಮಗೆ, ಕಚ್ಚಡಕ್ಕೆ ಜನ ಸಂಪುಟ ಕೆಲಸ ನಾವೇ ಮಾಡ್ತೀವಿ. ಹೌದು. ಸಗಣಿ ಗೊಬ್ಬರ ಮತ್ತೆ ಹಾಕೋದಿಲ್ಲ, ಕೊಬ್ಬರಿ ಗೊಬ್ಬರನೇ ವರ್ಷಕ್ಕೆ 2 ಸರಿ ಹಾಕೋದು. ಹೌದು. ಸಗಣಿ ಗೊಬ್ಬರ ಹಾಕೋದಿಲ್ವಾ? ಹಾಕೋದಿಲ್ಲ ಅಂದ್ರೆ ಅದಕ್ಕೂ ಈಗ ತುಂಬಾ ರೇಟ್ ಅಲ್ಲ ಸರ್, ಈಗ 13,000-15,000 ಹೇಳ್ತಾರೆ ಒಂದು ದೊಡ್ಡ ವ್ಯಾನಿಗೆ. ಹಾಗೆ. ತೋಟದಲ್ಲಿ ಎಂತೆಂತ ಮರಗಳಿದಾವೆ ಒಳ್ಳೆ ಗೊಬ್ಬರ? ಕಾಡು ಮರ ತುಂಬಾ ಇದೆ ಸರ್, ನಂದಿ, ಹೊನ್ನೆ, ಬಿಟಿ, ಹಲಸು, ಸಿಲ್ವರ್ ಹಾಕಿದ್ದೀವಿ. ಈಗೆಲ್ಲ ತೆಗಿತಾ ಬರ್ತಿದ್ವಿ ಸಿಲ್ವರ್ ಸುಮಾರೆಲ್ಲ. ಅದು ಬಾರಿ ಕಾಫಿಗಷ್ಟೇನು ಅಂತ ಒಳ್ಳೇದಲ್ಲ, ದುಡ್ಡು ಒಮ್ಮೆ ಸಿಗುತ್ತೆ. ಅದು ಮರ ಕಸಿ ಅದೆಲ್ಲ ಮಾಡೋ ಸುಮಾರು ಅದಕ್ಕೆ ಹೋಗ್ತದೆ, ಮತ್ತೆ ಅದ್ರ ಎಲೆ ಬೇರೆ ಕೊಳಿಯೋದಿಲ್ಲ ಸರ್ ಅದು. ಹೌದು. ಅಂದ್ರೆ ನಾವು ಒಂದ್ ಟೈಮಲ್ಲಿ ರೇಟ್ ಇತ್ತಲ್ಲ ತುಂಬಾ ಹಾಕಿದೀವಿ, ಈಗ ಒಂದ್ 2 ಅಡಿ ದಪ್ಪ ಬಂದ್ರೆ ತೆಗಿತಾ ಬರ್ತಾ ಇದೀವಿ ಸರ್. ಅದಕ್ಕೆಲ್ಲ ನೀವು ಕಾಳ್ಮೆಣಸು ಹಾಕ್ಸಿಲ್ವಾ? ಹಾಕಿದೀವಿ ಸರ್. ನಮ್ಮಲ್ಲಿ ಸ್ವಲ್ಪ ಕಾಳ್ಮೆಣಸು, ನಮ್ಮ ವೆದರ್ ಇಲ್ಲಿ ಸ್ವಲ್ಪ ಹೈ ವ್ಯಾಲ್ಯೂಯೇಷನ್ ಅಲ್ಲ, 3,700 ಅಡಿ ಏನಾಗುತ್ತೆ ನಮಗೆ ಸಮುದ್ರ ಮಟ್ಟದಿಂದ. ಮತ್ತೆ ತುಂಬಾ ಗಾಳಿ ಇಟ್ಟು ನಮಗೆ ಈ ಕೋಟೆ ಬೆಟ್ಟ ಸೈಡ್ ಇಂದ ಮಳೆಗಾಲದಲ್ಲಿ. ಮತ್ತೆ ತುಂಬಾ ಓಪನ್ ಬೇಕು ಸರ್ ಮೆಣಸು ಬೆಳೆಯಲಿಕ್ಕೆ. ನಾವು ಓಪನ್ ಮಾಡಿದ ತಕ್ಷಣ ಇಲ್ಲಿ ನಮಗೆ ಬೋರರ್ ಶುರು ಆಗ್ತದೆ, ಕೀಟಕ ಬಾಧೆಗಳು ಕಂಡಕರಕ. ಹೌದು. ಅದು ಒಂದು ಮೆಣಸು ಇಕ್ಕಿದ್ರೆ ಒಂದು ಕಾಫಿ ಹೋಗುತ್ತೆ ಹಾಗೆ ಸರ್. ಅದರಿಂದ ನಾವು ಅದ್ರ ಬಗ್ಗೆ ಅಷ್ಟೇನು ಹಾಕಿದೀವಿ, ಸಿಗುತ್ತೆ ವರ್ಷ ಒಂದು ಸ್ವಲ್ಪ ಈ ಕಡೆ ತುಂಬಾ ಕಮ್ಮಿ, ಸ್ವಲ್ಪ ಎಲ್ಲ ಸಿಗುತ್ತೆ ಒಂದು 70-80 ಕೆಜಿ. ಅದು ಬಳ್ಳಿ ಸಾಯ್ತಾ ಇರ್ತದೆ ಸರ್, ಹಾಕ್ತಾ ಇರ್ತೀವಿ, ಬಿಡೋದಿಲ್ಲ ಯಾವ್ದನ್ನ ನಾವು. ಪ್ರಯತ್ನ ಮಾಡ್ತಾ ಹೋಗ್ತಾರೆ, ನಾವೇ ಮಾಡ್ಕೊಳ್ಳೋದು ಗಿಡಗಳು ಮಾರ್ತೀವಿ ನಮ್ಮ ಆಗಿ ಉಳಿದಿದೆಲ್ಲ ಹಾಗೆ. ಈಗ ತೋಟದಲ್ಲಿ ಬೇರೆ ಬೇರೆ ಮರಗಿಡಗಳಿದಾವ ಅಂತ ಹೇಳಿದ್ರೆ ಕಿತ್ತಳೆನೂ ಇದೆ ಅಲ್ವಾ? ಕಿತ್ತಳೆ ಇದೆ ಸರ್, ಮುಂದೆ ತುಂಬಾ ಇತ್ತು ನಂದು, ಹಳೆ ಮರಗಳೇ ಹೋಗಿ ಹೊಸದ ಹಾಕಿದ್ವಿ ಸರ್, ಅದನ್ನು ಫಸಲು ಸಿಗುತ್ತೆ. ಎಷ್ಟು ನಾವು ಒಂದು ಲೋಡ್ ಎಲ್ಲ ಕುಯ್ತಾ ಇದೀವಿ ಮಂಜ ಗಾಡಿಲಿ ಎಲ್ಲ, ಸ್ಪ್ರೇನು ಮಾಡ್ತಿದೀವಿ ವರ್ಷಕ್ಕೆ 2 ಸರಿ ಗೋಡಂಬಿ ಇದು ಕೊಳ್ಳ ರೋಗಕ್ಕೆಲ್ಲ. ಅದು ಮತ್ತೆ ಅದು ಬಂಜಿಲಿಕೆ ಅಂತ ಬರುತ್ತೆ ಸರ್, ಅದನ್ನೆಲ್ಲ ತೆಗಿತಾ ಇರಬೇಕು, ಇಲ್ಲಾಂದ್ರೆ ಮರ ಹಾಳಾಗುತ್ತದೆ. ಹೌದು. ತುಂಬಾ ನಿಗಾ ಮಾಡಿದ್ರೆ ನಮಗೆ ಅನುಕೂಲ ಇದೆ, ಸ್ವಲ್ಪ ಉದಾಸೀನ ಮಾಡಿದ್ರೆ ಎಲ್ಲ ಹೋಗ್ತಾ ಬರ್ತದೆ. ಈಗ ಎಷ್ಟು ವರ್ಷದಿಂದ ಕಿತ್ತಳೆಯಲ್ಲಿ ಹಣ್ಣು ತಗೊಳ್ತಾ ಇದ್ರಿ? ನಾವು ಚಿಕ್ಕ ತೋಡ್ತಲ್ಲ, ನಮ್ಮ ತಂದೆ ಕಾಲದಲ್ಲಿ ಇತ್ತು, ಆಮೇಲೆ ನಾವು ಹಾಕಿದ್ದು. ತುಂಬಾ ದೊಡ್ಡ ಮರಗಳೆಲ್ಲ ಸುಮಾರು ಹೋಯ್ತು, ಈಗ ಹೊಸ ಗಿಡ ಎಲ್ಲ ಬರ್ತಾ ಇದೆ. ತುಂಬಾ ಕೀಟ ಬಾಧೆಗಳು, ಅದು ಅರ್ಶಿಣ ರೋಗ ಅಂತ ಒಂದು ಬರುತ್ತೆ, ಮೊದಲು ಹಾಕದಾಗ ಬರೋದಿಲ್ಲ ಸರ್. ಈಗ ನೀವು ಸಸಿಯನ್ನ ನೀವೇ ಬೆಳೆಸಿ ಹಾಕಿದ್ದ ಅಥವಾ ಬೇರೆ ಕಡೆಯಿಂದ ತಂದಿದ್ದ? ನಾನೇ ಬೆಳೆಸಿ ಹಾಕಿದ್ ಸರ್ ಈಗಿರೋದೆಲ್ಲ. ಓಹೋ, ಈಗ ಮಳೆಯಲ್ಲಿ ಒಂದು ಫಸಲು ಬರ್ತದೆ ಸರ್ ಕಿತ್ತಲೆ, ಸಸಿ ಆಗ ನಾವು ಅದು ಸೀಡ್ ಮಾಡ್ಕೋಬೇಕು. ಆಗಾದ ಬಿತ್ತಿ ಬಿಟ್ಟ ಮರಳಲ್ಲಿ ಕುಕ್ಕೆಯಲ್ಲಿ ಹಾಕಿ ಅದು ಹುಟ್ಕೊಳ್ತದೆ. ಆಮೇಲೆ ಬಾಸ್ಕೆಟ್ಗೆ ಹಾಕಿದ್ರೆ ಅದು ಬಾಸ್ಕೆಟ್ ಅಲ್ಲಿ ಚೆನ್ನಾಗಿ ಬರುತ್ತೆ ಸರ್. ಓಹೋ, ಮಳೆಗಾಲದ ಹಣ್ಣನ್ನ ಯಾಕೆ ಹೇಳ್ತೀರಿ ತಾವು ಸಸಿ ಮಾಡ್ಲಿಕ್ಕೆ? ಬೀಜ ದಪ್ಪ ಇರುತ್ತೆ ಮತ್ತೆ ಗಟ್ಟಿ ಇರುತ್ತೆ ಅಂತ ಸರ್, ಅದು ಸಾಮಾನ್ಯವಾಗಿ ಅದನ್ನೇ ಮಾಡೋದೆಲ್ಲರು. ಹೌದ್ರಾ? ಓಹೋ, ಮಳೆಗಾಲದ ಹಣ್ಣನ್ನೇ ಸಸಿ ಮಾಡ್ಲಿಕ್ಕೆ ಬಳಸ್ಕೊಳ್ತಾರ ಅಂತ ಹೇಳ್ತಿದ್ರಿ. ಬೀಜನ ಅದು ಸರ್. ಅದೇ, ಈಗ ಎಷ್ಟು ಮರಗಳಿದಾವ ತಮ್ಮಲ್ಲಿ? ಅದೇ ನನ್ನ ತೋಟದಲ್ಲಿ ಒಂದು 100-200 ಮರ ಇದೆ ಸರ್, ಅದು ಹೋಗ್ತಾ ಇರ್ತದೆ. ಹಾಕ್ತಾ ಇರ್ತೀವಿ ಹಾಗೆ. ಮತ್ತೆ ಈ ಸಿಲ್ವರ್ ತುಂಬಾ ಇದ್ರೆ ಕಿತ್ಲೆ ಬರೋದಿಲ್ಲ ಸರ್. ಅದ್ರ ಸೊಪ್ಪು ಇದ್ರ ಮೇಲೆ ಬೀಳುತ್ತದಲ್ಲ ಸರ್, ಅಥವಾ ಬೆಳೆಯಲಿಕ್ಕೆ ಬೆಳೆಯುವುದಿಲ್ಲ. ಈಗ ಎಷ್ಟು ಮರಗಳು ಒಟ್ಟು ಹಣ್ಣು ಕೊಡ್ತದವೆ? ಇದೊಂದು 100 ಮರ ಇರ್ಬೋದು ಸರ್. 100 ಮರ, ಅದೇ ವರ್ಷ ವರ್ಷ ಇರೋದಿಲ್ಲ, ಕೆಲವು ವರ್ಷ ಇರ್ತದೆ ಕೆಲವು ವರ್ಷ ಇರೋದಿಲ್ಲ. ಅದೆಲ್ಲ ಮಳೆ ಆಸಿತ್ತು, ನೀರ್ಗಿರ ಹಾಕೋದಿಲ್ಲ ಸರ್ ಅದು. ಓಹೋ, ಮಳೆ ಎಲ್ಲ ಬಂದಾದ್ರೆ ಹೂ ಆಗ್ತದೆ. ವರ್ಷಕ್ಕೆ 2 ಫಸಲು ಬರ್ತದೆ ಸರ್ ಅದು. ಮಳೆಯಲ್ಲಿ ಒಂದು, ಡಿಸೆಂಬರ್ ಟೈಮ್ ಅಲ್ಲಿ ಒಂದು. ಹೌದು, ಹೋದ ವರ್ಷ ಎಷ್ಟು ಫಸಲು ಬಂತು? ಹೋದ ವರ್ಷ ಅದೇ ಈಗ ಸ್ವಲ್ಪ ಕಮ್ಮಿ ಆಗಿದೆ ಸರ್. ನಾವು ಅದೇ ಇಲ್ಲಿ ಯಾರು ಬಂದು ತಗೊಂಡು ಹೋಗ್ತಾರೆ ಕುಯ್ದು ಅವರೇ. ಬಾಸ್ಕೆಟ್ ಬರುತ್ತಲ್ಲ ಸರ್ ಅದ್ರಲ್ಲಿ. ಈಗ ಒಂದೇ ಸಾರಿಗೆ ವರ್ಷದ ಕೊಡ್ತೀರಾ ಅಥವಾ ಒಂದೊಂದು ಫಸಲು ನೋಡ್ಕೊಂಡು ಕೊಡ್ತೀರಾ? ಕೊಡ್ತೀವಿ ಸರ್, 50 ಸಾವಿರಕ್ಕೆಲ್ಲ ಕೊಟ್ಟಿದ್ದೀನಿ ನಾನು. ಹೌದಾ? ಈಗ ಹೋದ ವರ್ಷದ್ದು ಹೇಳಿ. ಹೋದ ವರ್ಷದ ಏನು ಜಾಸ್ತಿ ಇಲ್ಲ ಸರ್, ಅದೊಂದು ಯಾರು ಇಲ್ಲಿ ಬಂದು ಒಂದು 6-7 ಸಾವಿರ ರೂಪಾಯಿ ಸಿಕ್ತು ಅಷ್ಟೇ, ಫಸಲು ಇರಲಿಲ್ಲ. ಹಾ ಹಾ ಹಾ, ಅಂದ್ರೆ ಒಂದ್ ವರ್ಷ ಫಸಲು ಕಮ್ಮಿ ಆಗುತ್ತೆ, ಇನ್ನೊಂದ್ ವರ್ಷ ಹೆಚ್ಚಿಗಿರುತ್ತೆ. ಒಂದ್ ವರ್ಷ ಬರುತ್ತೆ. ಅದೇ ಈಗ ಹೇಗೆ ಮೊದಲ ಹೆಲ್ದಿ ಆಗಿಲ್ಲ ಸರ್, ಈಗ ರೋಗಗಳು ಜಾಸ್ತಿ. ಓಹೋ, ಇಂಟ್ರೆಸ್ಟ್ ಮಾಡೋದಿಲ್ಲ ಇರೋದ್ರಲ್ಲಿ ಕುಯ್ಕೊಳ್ಳೋದು. ಆಹಾ, ಮೊದಲ ಸಗಣಿ ಗೊಬ್ಬರ ಎಲ್ಲ ಹಾಕ್ತಿದ್ದೆ ಸರ್ ನಾನು, ಅವಾಗ ಹೇಳಿದ್ನಲ್ಲ ಸಗಣಿ ಗೊಬ್ಬರ ಎಲ್ಲ ಹಾಕ್ಸ್ತಿದ್ದೆ ಬೇರೆಯವ್ರ ಹತ್ರ ತಗೊಂಡು. ಆಹಾ, ಈ ವರ್ಷ ಹೇಗಿದೆ ಹೂವು ಫಸಲು ಎಲ್ಲ? ಹೂವು ಅಂದ್ರೆ ಯಾವ್ಬೇಕು ಸರ್, ಅದು ಈಗ ಮಳೆ ಬಂದಿರೋದಲ್ಲ. ಆಹಾ, ಗಿಡಗಳ ಬೆಳವಣಿಗೆ ನೋಡಿದ್ರೆ ಏನ್ ಅನ್ಸುತ್ತೆ? ಸ್ವಲ್ಪ ಸಿಗ್ಬಹುದು ಸರ್ ಫಸಲು. ಹೋದ ವರ್ಷ ಒಂದು 6-7 ಸಾವಿರ ಅಂತ ಹೇಳಿದ್ರೆ ಆಚೆ ವರ್ಷ ಎಷ್ಟಾಗಿತ್ತು? ಒಂದು 10,000 15,000 ಹೀಗೆ ಸಿಗ್ತದೆ ಸರ್. ಅದೇ ಮರ ನಂದು ತುಂಬಾ ದೊಡ್ಡ ಮರಗಳಿಗೆಲ್ಲ ಹೋಗ್ಬಿಡ್ತು ಈಗೆಲ್ಲ ಹೊಸ ಗಿಡಗಳು. ಯಾಕೆ ಹೋಯ್ತು? ಬಂಜಿಲಿಕ್ಕೆ ಅಂತ ಬರುತ್ತೆ. ಮತ್ತೊಂದ್ಸರಿ ಕಂಟ್ರೇಟ್ ಕೊಟ್ಟಾಗ ಯಾವ್ದೊಂದು ಸ್ಪ್ರೇ ಮಾಡಿದ್ರು ಅದರಿಂದ ಏನೋ ಎಫೆಕ್ಟ್ ಆಯ್ತು ಅಂತ ಹೇಳ್ತಾರೆ. ಅದೇ ಹೋಯ್ತು ಹಣ್ಣು ಹೋಗೋ ತೊಟ್ಟು ಗಟ್ಟಿ ಬರ್ಲಿಕ್ಕೆ ಅಂತ ಸ್ಪ್ರೇ ಮಾಡ್ತಾರೆ ಸರ್ ಅದು. ನಾಗಪುರ ಕಿತ್ಲೆಲ್ಲ ಬರುತ್ತೆ ನೋಡಿ. ಆ ಟೈಪ್ ಅಲ್ಲಿ ಅದು ತುಂಬಾ ಟೈಮ್ ಬಿಡ್ಬೋದು, ಅದು ಹಣ್ಣು ಮರದಲ್ಲಿ ಉದುರೋದಿಲ್ಲ, ಅದು ಕಲರ್ ಆಗಿ ಇರುತ್ತೆ. ಓಹೋ, ಹಾಗೆ. ಅದರಿಂದ ಸುಮಾರು ಜನರೆಲ್ಲ ಗಿಡ ಹೋಗ್ತು ಅಂತ ಹೇಳ್ತಾರೆ. ಓಹೋ, ಒಟ್ಟಾರೆ ನೀವು ಕಿತ್ತಳೆ ಬೆಳೆಯೋದನ್ನ ಬಿಟ್ಟಿಲ್ಲ. ಏನೇ ತೊಂದರೆ ಆದ್ರೂ, ಏನೇ ಬೆಲೆ ಕಡಿಮೆ ಆದ್ರೂ, ದುಡ್ಡು ಕಡಿಮೆ ಸಿಕ್ಕರೂ ಬೆಳೀತಾ ಇರ್ತೀರಿ ಅಲ್ವಾ? ಹಾಕಿದ್ದು ಬರ್ತಾನೆ ಸರ್ ಗಿಡ. ಹಾ ಹಾ ಹಾ ಹಾ, ಈಗ ಎಷ್ಟೋ ಕಡೆಗೆ ಹೇಳ್ತಾರೆ ಕಿತ್ತಳೆ ಹಾಕಿದ್ರು ಬರೋದಿಲ್ಲ ಅಂತ ಅನ್ಕೊಂಡು. ಇಲ್ಲ ಸರ್, ಬಂದಿದೆ ಈಗ ನಮ್ದು ಚಿತ್ರದುರ್ಗ ಕಳೆದ ವರ್ಷ ಕೆಲವೆಲ್ಲ ಫಸಲು ಬಂದಿದೆ. ಹಾ ಹಾ, ಸಿಲ್ವರ್ ತುಂಬಾ ಇದೆ ಸರ್, ಅದರಿಂದ ತುಂಬಾ ಚೆನ್ನಾಗಿ ಬರಲ್ಲ. ಅವೆಲ್ಲ ತೊಂದರೆ ತೆಗೆಯಬಹುದು. ಸಿಲ್ವರಿಗೂ ಕಿತ್ತಳೆಗೂ ಆಗಲ್ಲ. ಅದೇ ಅದ್ರದ್ದು ಎಲೆಲ್ಲ ಅದ್ರ ಮೇಲೆ ಕೂರ್ತಲ್ಲ ಸರ್, ಅದು ಉಳಿಯಲ್ಲ. ಹೌದು ಹೌದು. ಅದ್ರ ಯಾವ್ದಾದ್ರು ಒಂದು ಸಾವಿರ ಫಸಲು, ಈಗ ನಾವು ಏನೇ ಆದ್ರೂ ಒಂದ್ ಫಸಲ ಕರೆಕ್ಟ್ ಆಗ ಒಂದ ಸಿಲ್ವರು ಅದೆಲ್ಲ ತೆಗೆದ್ರೆ ಕಿತ್ತಳೆ ಹಾಗೆ ಮೆಣಸು. ಹೌದು, ಅದಕ್ಕೆ ಏರಿಯಾದ್ರೆ ಸರ್ ಈ ನಮ್ಮಲ್ಲಿ ಕೋಲ್ಡ್ ಜಾಸ್ತಿ ಮಳೆಯಲ್ಲಿ. ಅದೇ ಈಚೆ ನಮ್ಮ ಮಾದಾಪುರ ಐಗೂರು ಆ ಸೈಡ್ ಆದ್ರೆ ಮೆಣಸು ಚೆನ್ನಾಗಿ ಬರುತ್ತೆ. ವೆದರ್ ಆಗಿ ಬೇರೆ ಮಳೆ ಕಮ್ಮಿಯಲ್ಲಿ ನಮಗೆಲ್ಲ ಕಳ್ಸರಿ ಈ ಸರಿ 105 ಇಂಚ್ ಮಳೆ ಆಗಿದೆ. ಅದು ಹಿಂದಿನ ವರ್ಷ 75 ಇಂಚ್ ಆಗಿತ್ತು. ಅದು ಒಳ್ಳೆ ಕರೆಕ್ಟ್ ಆದ ನಮಗೆ ಮಳೆ. 2018 105 ಇಂಚ್ ಮಳೆ ಆಗಿದೆ ಸರ್. ಲ್ಯಾಂಡ್ ಅಷ್ಟು ಲೇಟ್ ಎಲ್ಲ ಆಯ್ತಲ್ಲ ಸರ್. ನಮ್ಮಲ್ಲಿ ಆ ಮಕ್ಕಳಗುಡಿ ಬೆಟ್ಟ ಅಂತ ಇದೆ, ಅಲ್ಲೂ ಕೆಳಗಡೆ ಎಲ್ಲ ಇದಾಗಿ ರೋಡ್ ಎಲ್ಲ ಬ್ಲಾಕ್ ಆಗಿತ್ತಲ್ಲ ಸರ್. ಕಡಿಮೆ ಅಂದ್ರೆ ಎಷ್ಟು ಮಳೆ ಆಗಿದೆ ನಿಮ್ ಕಡೆಗೆಲ್ಲ? ಅದೇ ನಮಗೆ 75-65 ಅಷ್ಟೇ ಕಮ್ಮಿ ಅಂದ್ರೆ, ಇಲ್ಲಾದ್ರೆ 100 ಮೇಲೆ ಸರ್ ಯಾವಾಗಲೂ. ಆಮೇಲೆ ಪಕ್ಕ ಸಾಂತಾಳಿಂದ ಬರುತ್ತೆ 10 ಕಿಲೋಮೀಟರ್, ಅಲ್ಲೆಲ್ಲ 200-300 ಇಂಚ್ ಮಳೆ ಆಗುತ್ತೆ. ಓಹೋ, ಆ ತರದ ಜಾಗಗಳಲ್ಲಿ ಕಿತ್ತಳೆ ಅಷ್ಟು ಚೆನ್ನಾಗಿ ಬರ್ಲಿಕ್ಕಿಲ್ವಾ? ಬರುತ್ತೆ ಸರ್, ಅದೇ ಸ್ಪ್ರೇ ಎಲ್ಲ ಮಾಡ್ಕೋಬೇಕು. ಅಲ್ಲಿ ಕಿತ್ತಳೆ ಆಗುತ್ತೆ ಸರ್ ಸಾಲ ಎಲ್ಲ, ಇದು ಮೆಣಸು ಮಾತ್ರ ಕಮ್ಮಿ. ಮಳೆ ಜಾಸ್ತಿ ಆಗ ಅಲ್ಲೆಲ್ಲ. ನಿಮ್ಮಲ್ಲಿ ಮಳೆಗಾಲದ ಫಸಲು ಚೆನ್ನಾಗಿ ಬರುತ್ತಾ ಡಿಸೆಂಬರ್ ಫಸಲು ಚೆನ್ನಾಗಿ ಬರುತ್ತಾ? ಅದು ಒಂದ್ ವರ್ಷ ಮಳೆಗಾಲ ತುಂಬಾ ಇದ್ರೆ ಡಿಸೆಂಬರ್ ಕಮ್ಮಿ ಇರುತ್ತೆ ಸರ್, ಹಾಗೆ ಡಿಸೆಂಬರ್ ತುಂಬಾ ಇದ್ರೆ ಮಳೆಯಲ್ಲಿ ಕಮ್ಮಿ ಇರುತ್ತೆ. ಯಾವ್ದು ಬೇಡಿಕೆ ಹೆಚ್ಚಿಗಿರುತ್ತೆ ಮಾರ್ಕೆಟ್ ಮೇಲೆ ಸರ್? ಈಗೆಲ್ಲ 4 ಕಿತ್ಲೆ ಬರೋದ್ರಿಂದ ಏನಂತ ಹೇಳಕ್ ಆಗ್ಲಿಲ್ಲ. ಆ ಟೈಮಲ್ಲಿ ಅದು ಮಳೆಗಾಲದಲ್ಲಿ ಈಗ ಸ್ವಲ್ಪ ರೇಟ್ ಜಾಸ್ತಿ ಸಿಗುತ್ತೆ ಸರ್, ಎಲ್ಲ ಕೇರಳಕ್ಕೆ ಹೋಗುತ್ತೆ ಇಲ್ಲಿಂದ ನಮ್ಮಲ್ಲಿಂದ. ಮಳೆಗಾಲದ ಹಣ್ಣುಗಳಿಂದ ಬೀಜವನ್ನ ತೆಗೆದ್ಬಿಟ್ಟು ಸಸಿ ಮಾಡ್ಕೊಂತೀರಲ್ಲ, ಹೇಗ್ ಮಾಡ್ತೀರಿ ಹೇಳಿ? ಅದನ್ನ ಸರ್ ಈಗ ಹಣ್ಣಾಗಿರ್ತಲ್ಲ ಸರ್ ಅದು, ಅದ್ ನಾವು ಈಗ ತಿನ್ನಕ್ ಉಪಯೋಗಿಸ್ತೀವಲ್ಲ, ಆಗ್ಲೇ ಬಿಡಿಸ್ಬಿಟ್ಟು ಅದ್ರ ಒಂದ್ ಸೈಡ್ ಇಟ್ಕೋಬೇಕು. ಅದಕ್ಕೆ ಮತ್ತೆ ನಾವು ಈ ಬೂದಿನ ಮಿಕ್ಸ್ ಮಾಡ್ತೀವಿ ಸರ್ ಅದು ಸೀತ ಇರಾಗ. ಅದನ್ನ ಸ್ವಲ್ಪ ನೆರಳಲ್ಲಿ ಒಣಗಿಸ್ಬಿಟ್ಟು ಆಮೇಲೆ ಕುಕ್ಕೇರಿ ಅಲ್ಲ ಮಡಿ ಮಾಡ್ಬಿಟ್ಟು ಮರಳು ಹಾಕ್ಬಿಟ್ಟು ಬಿತ್ತಿ ಒಂದು 50 ದಿವಸಕ್ಕೆ ಮೊಳಕೆ ಬಿಡ್ತೇವೆ. ಅದು ಹಾಗೆ ಬಿಟ್ಟಿರ್ತೀವಿ, ಅದು ಸ್ವಲ್ಪ ಉದ್ದ ಬಂದ ಮೇಲೆ ಅದನ್ನ ನಾವು ಇದು ಬಾಸ್ಕೆಟ್ಗೆ ಹಾಕೊಂಡ್ರಿ. ಮಧ್ಯ ಮಧ್ಯೆ ಸ್ಪ್ರೇ ಮಾಡ್ತಾ ಇರ್ಬೇಕು ಬೋರ್ಡ್ ಅದು ಇದು ಎಕೊಲೆಕ್ಸ್ ಎಲ್ಲ, ಅದಕ್ಕೂ ಕೀಟ ಬಾಧೆ ಇರುತ್ತದೆ. ನರ್ಸರಿ ಮಾಡಿ ಮಾರಿದ ಉಂಟು ಸರ್, ಅದು ನಮ್ಮ ಮನೆಗಾಗಿ ಉಳಿದಿದೆಲ್ಲ ಮಾರ್ತಾ ಇರ್ತೀವಿ. ಕಳೆದ ಸರಿ ಪೇಪರ್ ಮಾಡಿದೆ ಸರ್, 1000 ಬಳ್ಳಿ ಮಾರಿದೀನಿ ನಾನು ಬಾಸ್ಕೆಟ್. ಫಸ್ಟ್ ನಾವು ನೋಡೋದು, ಆಮೇಲೆ ಉಳಿದಿದೆಲ್ಲ ಬೇರೆಯವ್ರಿಗೆ ಕೊಡೋದು. ಎಷ್ಟು ತಿಂಗಳ ಗಿಡಗಳನ್ನ ಹಾಕೊಳ್ತೀರಿ ಕಿತ್ತಳೆಯಲ್ಲಿ? ಇಲ್ಲದೆ ಸರ್, ಈಗ ಒಂದ್ 2 ವರ್ಷ ಆದ್ರೆ ತುಂಬಾ ಈ ತೋಟ ತುಂಬಾ ಕೂಡಿದ್ರೆ ಸ್ವಲ್ಪ ದೊಡ್ಡದಾಗಿ ಮಾಡಿ ನಡ್ಬೇಕು ಸರ್. ಅದು ಅದನ್ನ ಏನ್ ಮಾಡ್ತೀವಿ ಅಂದ್ರೆ ನಾವು ಬಾಸ್ಕೆಟ್ ಅನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ಹೂತಿ ಇಡ್ತೀವಿ ಸರ್, ದೂರ ದೂರಕ್ಕೆ, ಒಂದು ಅಡಿಗೆ ಒಂದು ಅಡಿಗೆ. ಅದು ಇನ್ನೊಂದು ವರ್ಷ ಬಿಟ್ಟು ಅದು ಎತ್ತರ ಬರ್ತದಲ್ಲ ಸರ್, ಆಗ ಕಾಫಿ ತೋಟದ ಮಧ್ಯದಲ್ಲೆಲ್ಲ ತುಂಬಾ ಕೂಡಿದ್ರೆ ಅಲ್ಲಿ ಚಿಕ್ಕ ಗಿಡ ಹಾಕಿದ್ರೆ ಬರೋದಿಲ್ಲ ಸರ್. ಅದು ನಿಜ, ನೆರಳಿಗೆ ನೆರಳಲ್ಲ, ಅದಕ್ಕೆಲ್ಲ ಕವರ್ ಆಗಿತ್ತು ಸರ್, ಮೇಲೆ ಹೇಳಕ್ ಬಿಡೋದಿಲ್ಲ ರೆಕ್ಕೆಗಳು. ಸ್ವಲ್ಪ ಬೇರ್ ಬಿಟ್ಟು ಬೇರೆ ಕಡೆ ದೂರದ ಹೂತಿ ಇರ್ತಿಲ್ಲ ಸರ್, ಅದು ಚಂದ ಬರ್ತದೆ. ಒಂದಡಿಗೆ ಒಂದಡಿಗೆ ಒಂದು ಬೇರು ಹರಿಯೋದಿಲ್ವಾ? ಹರಿದ ಬೇರು ಗಿಡಗಳನ್ನ ಹಾಕಿದ್ರೆ ಬೆಳಿತಾವ? ಇಲ್ಲ ಸರ್, ಏನಾಗಿ ನಾವು ನೆಡಬೇಕಂದ್ರೆ ಬೇರು ತಾಯಿ ಬೇರು ಕಟ್ ಮಾಡಿ ನೆಡೋ ಸರ್, ಇಲ್ಲ ಅದು ಬೆಂಡ ಆಗುತ್ತೆ, ಹಾಳ ಇರೋದಿಲ್ಲ. ಮೊದಲೆಲ್ಲ ಈ ಬೇರ್ ಗಿಡ ಅಂತ ನೋಡೋರು ಸರ್, ಅದು ಬಾಸ್ಕೆಟ್ ಮಾಡ್ತಿರ್ಲಿಲ್ಲ. ಹಾಗೇನೆ ಪಾತಿ ಸಸಿನ ಮಡಿ ಡೈರೆಕ್ಟ್ ಹಾಕ್ಬಿಟ್ಟು ಅದು ಡೈರೆಕ್ಟ್ ಕಿತ್ಬಿಟ್ಟು ಹಾಗೇನೆ ಹಾರೇಲಿ ಹಾಕೋರು. ಹಿಂದಿನ ಕಾಲದ ನಾವು ಹಾಕಿದೀವಿ, ಈಗೆಲ್ಲ ಮಳೆ ಎಲ್ಲ ಮೊದಲಾಗೆಲ್ಲ ಹೇಳ್ದಾಗೆಲ್ಲ ಬರೋದಿಲ್ಲ ಸರ್, ಯಾವಾಗಲೂ ಮಳೆ. ಅದ್ರಿಂದ ಬಾಸ್ಕೆಟ್ ಆದ್ರೆ ಸ್ವಲ್ಪ ಮಳೆ ಇಲ್ದ್ರು ತಡಿತದ. ಅದು 2 ವರ್ಷದ ಗಿಡಗಳನ್ನ ಹಾಕೊಳ್ತೀರಿ? ಹೌದೌದು. ಯಾವ ತಿಂಗಳಲ್ಲಿ ನಾಟಿ ಮಾಡ್ಕೊಳ್ತೀರಿ? ನಾವು ಸರ್ ಜುಲೈಲಿ ಸರ್, ಅದು ಮಳೆ ಬಂದು ಅದಾದ್ಮೇಲೆ 15 ಜುಲೈ ಅದೇ ನಮ್ ಮಳೆ ಹೇಗ್ ಬರುತ್ತೋ ಹಾಗೆ. ಇವಾಗೆಲ್ಲ ಒಂದೊಂದ್ಸರಿ ಜುಲೈ ಆದ್ರೂ ಮಳೆ ಇರೋದಿಲ್ಲ ಸರ್, ಕಳ್ಸರಿ ಮಳೆ ಕಮ್ಮಿ ಇತ್ತಲ್ಲ. ಹೌದು ಹೌದು, ವ್ಯತ್ಯಾಸ ಆಗುತ್ತೆ, ಅದ್ ನೋಡ್ಕೊಂಡು ನೀವು ನಿಭಾಯಿಸ್ಕೊಂಡು ಹೋಗ್ತೀರಿ. 10 ಇಂಚು ಚೆನ್ನಾಗಿ ಮಳೆ ಆದ್ಮೇಲೆ ನೋಡ್ಬೋದು ಸರ್. ತೋಟಕ್ಕೆ ನೀರ್ ಕೊಡೋ ವ್ಯವಸ್ಥೆ ಮಾಡ್ಕೊಂಡಿಲ್ವಾ? ಇಲ್ಲ ಇಲ್ಲ ಸರ್, ನಾವೆಲ್ಲ ಅರಬಿಕ ಎಲ್ಲ ಮಳೆ ಆಶ್ರಿತ. ಮಳೆ ಆಶ್ರಿತದಲ್ಲೇ ಅರಬಿಕಕ್ಕೆ ಜಾಸ್ತಿ ನೀರ್ ಹಾಕ್ಬಾರ್ದು ಅಂತ ಹೇಳ್ತಾರೆ ಸರ್. ಹೋಗಷ್ಟಾಗಾದ್ರೆ ಅದು ಆಗುತ್ತೆ. ಕಾಳುಮೆಣಸಿಗೂ ನೀರ್ ಕೊಡಲ್ಲ? ಇಲ್ಲ ಇಲ್ಲ ಸರ್. ಇಲ್ಲಿ ಕಾಳುಮೆಣಸಿಗೆ ನೀರ್ ಹಾಕಿದ್ರೆ ಸರ್, ಇದು ಮೊದಲು ನೀರ್ ಹಾಕಿರ್ತೀವಲ್ಲ ಸರ್, ಆಮೇಲೆ ಮಳೆ ಜಾಸ್ತಿ ಆದ್ರೆ ಕೊಳೆ ರೋಗ ಬರ್ತದೆ, ಶೀತ ಜಾಸ್ತಿ ಆಗಿ ಅಂತ ಹೇಳ್ತಾರೆ ಸರ್. ಇಲ್ಲಿ ಹಾಗೆ ಹಾಗೆ ನೀರಿನ ಬಗ್ಗೆ ತಲೆ ಬಿಸಿ ಮಾಡ್ಕೊಳ್ಳೋದಿಲ್ಲ? ಇಲ್ಲ ಇಲ್ಲ ಸರ್. ಒಟ್ಟಾರೆ ಕಿತ್ತಳೆ ನಿಮ್ಮಲ್ಲಿ ಬರುತ್ತೆ, ಪ್ರಯತ್ನ ಮಾಡ್ತಾ ಇರ್ತೀರಿ, ಸಣ್ಣ ಸಣ್ಣ ಸಮಸ್ಯೆಗಳು ಬರ್ತವೆ, ಅದನ್ನ ನಿಭಾಯಿಸ್ಕೊಂಡು ಹೋಗ್ತೀರಿ ಅಲ್ವಾ? ಸ್ಪ್ರೇ ಎಲ್ಲ ಚೆನ್ನಾಗಿ ಮಾಡ್ಕೊಂಡ್ರೆ ಗಿಡಗಳ ನಿಲ್ತದೆ ಸರ್. ಜಾಸ್ತಿ ಮಳೆ ಆದಾಗ ಫಸಲೆಲ್ಲ ಉದುರು ಬಿಡ್ತದೆ, ಆಗ ಒಂದೆರಡು ಬೋರ್ಡ ಸ್ಪ್ರೇ ಮಾಡ್ಬೇಕು. ಅದು 2 ಕೆಜಿ ಮೇಲ್ತೈತೆ, 2 ಕೆಜಿ ಸುಣ್ಣ, 1% ಅಂತ ಹೇಳೋದು ಸರ್. ಹೌದು, ಬೋರ್ಡೋ ದ್ರಾವಣವನ್ನ 2-3 ಸಾರಿ ಸಿಂಪಡಣೆ ಮಾಡ್ಕೊಂಡ್ರೆ ಮಾಡಿದ್ರೆ ಸಾಕು ಸರ್. ಸರಿನೇ ಸರಿನೇ. ಒಂದ್ಸರಿ ಒಂದು ಸೆಪ್ಟೆಂಬರ್ ಒಂದ್ಸರಿ. ಬಂದರಿಕೆಯನ್ನ ಅಥವಾ ಬದನಿಕೆಯನ್ನ ತೆಗಿತಾ ಇರಬೇಕು ಅಲ್ವಾ? ತೆಗಿತಾ ಇರ್ಬೇಕು ಸರ್. ಅದು ಜನ ಈಗ ಪ್ರಾಬ್ಲಮ್ ಇರೋದ್ರೆ ಕೆಲವರೆಲ್ಲ ಅಷ್ಟು ಇಂಟ್ರೆಸ್ಟ್ ಮಾಡಲ್ಲ ಸರ್. ಮಾಡಿದ್ರೆ ಎಲ್ಲ ಒಳ್ಳೇದೇ, ಗಿಡ ಸಾಯೋದಿಲ್ಲ. ಇನ್ನು ಕೆಲವೊಬ್ರು ಹೇಳ್ತಾರೆ ಅಗ್ತ ಮಾಡಬಾರದು ಗಿಡದಾಗುತ್ತೆ ಅಂತ ಹೇಳ್ತಾರೆ ಸರ್. ಅದು ಮೊದಲೆಲ್ಲ ಅಗ್ತೆ ಮಾಡಿ ಸಗಣಿ ಗೊಬ್ಬರ ಎಲ್ಲ ಮೊದಲೆಲ್ಲ ಹಾಗೆ ಹಾಕ್ತಿದ್ರು ಸರ್. ಅದು ಇಲ್ಲದ್ರೆ ಮಳೆ ಎಲ್ಲ ಕಮ್ಮಿ ಅಲ್ಲ ಸರ್. ಅದು ಅಗ್ತೆ ಮಳೆ ಅಷ್ಟು ಮಳೆ ಬರ್ಬೇಕು, ಇಲ್ಲ ಬೇರ್ ಕಟ್ಟಾದ್ರೆ ಅದು ಸಾಯ್ಲಿಕ್ಕೆ ಶುರು ಆಗ್ತದೆ. ಬೇರ್ ಬರ್ಲಿಕ್ಕೆ ಕಟ್ ಮಾಡೋದು ಅದು ಅಗ್ತೆ ಮಾಡ್ತಾ ಇದೀವಿ ಸುತ್ತ. ಕಿತ್ತಲೆಗೂ ಸಗಣಿ ಗೊಬ್ಬರ ಹಾಕೋದಿಲ್ವಾ ನೀವು? ಇಲ್ಲ, ಮೊದಲೆಲ್ಲ ಹಾಕ್ತಿವಿ, ಈಗೆಲ್ಲ ಸಗಣಿ ಗೊಬ್ಬರ ತುಂಬಾ ರೇಟ್ ಎಲ್ಲ ಜಾಸ್ತಿ, ಹಾಕ್ಲಿಕ್ಕೆ ಜನನು ಬೇಕು. ಅದರಿಂದ ಹಾಗೇನೆ ಸ್ವಲ್ಪ ಸ್ಪ್ರೇ ಎಲ್ಲ ಮಾಡ್ಕೊಳ್ತೀವಿ ಬೋರ್ಡ್ ಸಿಕ್ಕಿದಷ್ಟು ಕುಯ್ಕೊಳ್ಳೋ ಸರ್. ಅಷ್ಟು. ಎಷ್ಟು ವರ್ಷಗಳಿಂದ ದನಕರುಗಳನ್ನ ಸಾಕೋದು ನಿಲ್ಸಿದಿರಿ? ಈಗೊಂದು 10-12 ವರ್ಷ ಆಯ್ತು ಸರ್ ಬಿಟ್ಟು. ಗದ್ದೆ ಎಲ್ಲ ಮಾಡೋ ಎತ್ತುಗಳೆಲ್ಲ ಸಾಕ್ತಾ ಇದ್ವಿ ಸರ್. ಇಲ್ಲೆಲ್ಲ ಇಲ್ಲಿ ಗದ್ದೆಗಳಲ್ಲಿ ಯಾರು ನಡುತ್ತೆ, ಎಲ್ಲ ತೋಟ ಮಾಡಿದ್ದಾರೆ ಸರ್. ಎಲ್ಲ ಗದ್ದೆಗಳಿಲ್ಲ ನಮ್ಮಲ್ಲಿ, ಮೇಯ್ಸ್ಲಿಕ್ಕೆ ಕಷ್ಟ, ಜಾಗ ಇಲ್ಲ. ನಮ್ಮಲ್ಲಿ ತೋಟ ಎಲ್ಲ ಒಂದು 3-4 ಜನ ಗದ್ದೆ ಮಾಡೋದು ಸರ್ ಅಷ್ಟೇ. 130 ಮನೆಗಳಿದೆ ನಮ್ಮ ಊರಲ್ಲಿ, ಅದ್ರಲ್ಲಿ ಒಂದು 4-5 ಜನ ಗದ್ದೆ ಮಾಡ್ತಾರೆ ಅಷ್ಟೇ. ಎಲ್ಲ ಕಾಫಿ ತೋಟ ಮಾಡಿದಿರಿ ಸರ್, ಅಡಿಕೆ ಇಲ್ಲವರೆಲ್ಲ ಹಾಕಿ. ನೀವು ತೋಟದಲ್ಲಿ ಅಡಿಕೆ ಹಾಕಿದಿರಾ? ಇಲ್ಲ ಇಲ್ಲ ಸರ್, ಈ ಸರಿ ಒಂದು ಸ್ವಲ್ಪ ಹಾಕಿದೀನಿ. ನಮ್ಮಲ್ಲಿ ಈಗ ಎಲ್ಲ ಓಪನ್ ಇಲ್ಲ ಸರ್, ಎಲ್ಲ ಸಿಲ್ವರ್ ಗಿಲ್ವರ್ ಆಗ್ಬಿಟ್ಟಿದೆಯಲ್ಲ, ಓಪನ್ ಇದ್ದಲ್ಲಿ ಸ್ವಲ್ಪ ಹಾಕ್ಬೋದು ಅಷ್ಟು. ಹೌದು, ಅದೇ ಕೆಲವರೆಲ್ಲ ಗದ್ದೆಗಳು ಹಾಕಿ ಅಡಿಕೆ ಎಲ್ಲ ಬರ್ತದೆ ಕೆಲವರಿಗೆಲ್ಲ. ಹರೀಶ್ ಅವರೇ, 5 ಎಕರೆ ಕಾಫಿ ತೋಟ ಇದೆ, ಎಷ್ಟು ಇಳುವರಿ ಸಿಗ್ತಾ ಇದೆ ನಿಮ್ಗೆ ಅರೇಬಿಕಾದಲ್ಲಿ ಒಟ್ಟಾರೆ? 5 ಎಕರೆ 15 ಚೀಲ ಬರ್ತದೆ ಎಕರೆಗೆ. 15 ಬಂದ್ರೆ ಇನ್ನೊಂದು ಸ್ವಲ್ಪ ಕಮ್ಮಿ ಆಗುದು. ಇವತ್ತು ಸರ್ ಎಲ್ಲ ಬಾರಿ ಕಮ್ಮಿ ಸರ್ ಕಾಫಿ. ಬೇಳೆನಾ ಅಥವಾ ಉಂಡೆನಾ? ಓಹೋ, ಎಲ್ಲಿ ಮಾಡಿಸ್ತೀರಿ ಅಥವಾ ನೀವೊಂದೇ ಏನಾದ್ರೂ ಇಟ್ಕೊಂಡಿದ್ದೀರಾ? ಮೊದಲು ನಾವು ಒಟ್ಟಿಗೆ ಇರೋ ಒಂದು ತಲುಪುವರ್ ಇತ್ತು ಸರ್ ನಮ್ದು, ವಾಷಿಂಗ್ ಮಾಡ್ತಿದ್ವಿ ನಾವು ತೊಟ್ಟಿಗೆ ಹಾಕ್ಬಿಟ್ಟು ಹಿಂದಿನ ಕಾಲದಲ್ಲೆಲ್ಲ ಮಾಡೋರು ಸರ್. ಆ ತರ ಮಾಡ್ತಾ ಇದ್ದೀವಿ. ಅದು ತೊಟ್ಟಿಲ್ ಒಂದ್ ದಿವಸ ಬಿಟ್ಬಿಟ್ಟು ಅದೇ ಗೋರ್ಮಣೆ ಹಾಕಿ ಜನ ಎಲ್ಲ ಇದು ಮಾಡಿ ಅದು ಕ್ಲೀನ್ ಮಾಡೋದು. ಹಿಂದಿನ ಕಾಲದಲ್ಲಿ ಅದೇ ಇದ್ದಿದ್ದು. ಆಮೇಲೆ ಪ್ರಾಬ್ಲಮ್ ಬಿಟ್ಟು ಈಗ ಸ್ವಲ್ಪವರು ಬೇರೆಯವರು ಮಾಡಿದ್ರು ಸುಮಾರು ಕಡೆ. ಈ ಸರಿ ನಮ್ಮ ತೋಟದ ಎದುರುಗಡೆನೆ ಒಂದಾಗಿದೆ, ನಮ್ಮ ಬೇಲಿ ಪಕ್ಕನೆ ಅವ್ರದ್ದು. ಈ ಸರಿ ಅಲ್ಲೇ ಮಾಡ್ತಿದ್ವಿ, ಕಳ್ಸರಿ ಸ್ವಲ್ಪ ದೂರ ಹೋಗ್ತಿದ್ವಿ, ಒಂದ್ 2-3 ಕಿಲೋಮೀಟರ್. ಬೇಳೆನ ಯಾಕೆ ಮಾಡ್ತೀರಿ, ಉಂಡೆಯನ್ನ ಯಾಕೆ ಒಣಗಿಸಿ? ಒಣಗಿಸಿ ಸುಲಭ ಸರ್ ಅದು, ಮತ್ತೆ ರೇಟು ಜಾಸ್ತಿ ಚೆನ್ನಾಗಿ ಸಿಗುತ್ತಲ್ಲ ಸರ್. ಹಾಗೆ ಬೇಳೆ ಆದ್ರೆ ಒಂದು 6-7 ಬಿಸಿಲಿಗೆಲ್ಲ ಒಣಗುಡ್ತದೆ, ಉಂಡೆ ಆದ್ರೆ ಒಂದು 20 ದಿವಸ ಬೇಕು ಸರ್. ಓಹೋ, ಮತ್ತೆ ಜಾಗ ತುಂಬಾ ಬೇಕು ಸರ್ ಅದು. ಹೌದು. ರೋಪಶಾಲ ಮಾತ್ರ ಸ್ವಲ್ಪ ಸ್ವಲ್ಪ ಎಲ್ಲ ಇರೋದು, ಹಾಗೆ ನಾವು ಒಣಗಿಸೋದು ಉಂಡೆ ಮಾಡುದು. ಒಣಗಿಸ್ಲಿಕ್ಕೆ ಸಿಮೆಂಟ್ ಕಣ ಏನಾದ್ರು ಮಾಡ್ಕೊಂಡಿದ್ರೆ ತಾಟ್ಪಲ್ ಗಳನ್ನು ಉಪಯೋಗಿಸ್ಕೊಳ್ತೀರಾ ಹೇಗೆ? ಇಲ್ಲ ಸರ್, ಟಾರ್ಪಲ್ ಅಲ್ಲಿ ಒಣಗಿಸೋದು, ಸಿಮೆಂಟ್ ಕಣ ಏನ್ ಮಾಡಿಲ್ಲ. ಫಸ್ಟ್ ಹೇಡ್ ನೆಟ್ ಅಂತ ಬರ್ತಲ್ಲ ಸರ್, ಅದಕ್ಕೆ ಒಂದ್ 2 ದಿವಸ ಹಾಕ್ಬಿಡ್ತೀವಿ, ಸ್ವಲ್ಪ ಶೀತ ಎಲ್ಲ ಇಳಿದು ಬಿಡ್ತದೆ. ಆಮೇಲೆ ಮನೆ ಮೇಲೆ ಟಾರ್ಪಲ್ ಹಾಕ್ಬಿಟ್ಟು ಹಾಕ್ಬಿಡ್ತೀವಿ ಅದ್ರ ಮೇಲೆ. RCC ಮನೆ ಮೇಲ್ಗಡೆ ಒಣಗ್ಸಕ್ಕೆ ಜಾಗ ಇರೋದ್ರಿಂದ ಆರಾಮಾಗಿ ಅದೇ ಟಾರ್ಪಲ್ ಹಾಕ್ಬೇಕು ಸರ್. ಅದಕ್ಕೆ ಗೋರ್ಮೆಂಟ್ ಅಂತ ಹೇಳ್ತೀವಿ, ಅದು ಕಾಲಾಡ ಅದೆಲ್ಲ ಮುಟ್ಟಬಾರ್ದು ಬೇರೆಗೆ. ಹೌದಾ? ಆಮೇಲೆ ಲೀಕೇಜ್ ಸ್ಟಾರ್ಟ್ ಆಗುತ್ತೆ. ಅದೇ ಟಾರ್ಪಲ್ ಆದ್ರೆ ಅದಕ್ಕೆ ಏನಾಗಲ್ಲ ಸರ್. ಹೇಗಿದೆ ನಿಮ್ಮ ಒಟ್ಟಾರೆ ಬದುಕು? ಬದುಕು ಚೆನ್ನಾಗಿದೆ ಸರ್, ತೊಂದರೆ ಇಲ್ಲ. ವರ್ಷ ವರ್ಷಕ್ಕೂ ಕೃಷಿಯಲ್ಲಿ ಬೆಳವಣಿಗೆ ಆಗ್ತಾ ಇದ್ರಿ? ಆಗ್ತಾ ಇದೆ ಸರ್, ದುಡಿದ್ರೆ ಜೀವನಕ್ಕೆ ಏನು ತೊಂದ್ರೆ ಇಲ್ಲ ಸರ್. ಕೆಲಸ ಮಾಡಬೇಕು, ಆಗ ಮತ್ತೆ ಉಳಿಯೋದು, ತುಂಬಾ ಲೇಬರ್ಸ್ ಕರ್ಕೊಂಡ್ರೆ ಏನು ಉಳಿಯೋದಿಲ್ಲ. ಬೇರೆ ಏನಾದ್ರೂ ಉದ್ಯೋಗ ಮಾಡ್ತೀರಾ ಅಥವಾ ಬರೀ ತೋಟವನ್ನೇ? ಕಾಫಿ ಬಿಸ್ನೆಸ್ ಎಲ್ಲ ಮಾಡಿದ್ದೀವಿ ಸರ್, ಕುಶಲಹಾರಕ್ಕೆಲ್ಲ ಕಳಿಸ್ತಾ ಇದ್ದೆ, ಎಲ್ಲ ಕಲೆಕ್ಟ್ ಮಾಡಿ. ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಅದು ಹಣವೆಲ್ಲ ಸರಿ ಕೊಡೋದಿಲ್ಲ ಕೆಲವರೆಲ್ಲ. ಇವತ್ತು ನಾವೆಲ್ಲ ಕಮಿಷನ್ ಬೇಸ್ ಮಾಡ್ತಾ ಇದ್ದೀವಿ, ಏನೊಂದು ಚೀಲಕ್ಕೆ 25-50 ರೂಪಾಯಿ ಉಳಿತಿತ್ತು. ಎಲ್ಲೆಲ್ಲ ಪೇಮೆಂಟ್ ಎಲ್ಲ ಸರಿ ಸಿಗೋದಿಲ್ಲ ಸರ್, ಕೆಲವರದೆಲ್ಲ ಯಾವಾಗಲೂ ಕೊಡ್ತಾರೆ. ಬೇಡಂತ ಈಗ ಒಂದು 2-3 ವರ್ಷದಿಂದ ಬಿಟ್ಟಿದ್ದೀನಿ ಸರ್. ಪೂರ್ಣ ತೋಟವನ್ನ ನೋಡ್ಕೊಂಡು ಹೋಗ್ತೀರಿ? ಮತ್ತೆ ಒಂದು ಇಲ್ಲೊಂದು ಸಣ್ಣದೊಂದು ತೋಟ ಇದೆ, ವಿಸಿಟ್ ಇದೆ ನಂದು 20 ಎಕರೆ. ದಿನಕ್ಕೊಂದ್ಸರ ವಿಸಿಟ್ ಮಾಡ್ಕೊಂಡ್ ಬರೋದು. ತೋಟದಲ್ಲಿ ಮತ್ತೆ ಅರಶಿನ ಶುಂಠಿ ಈ ತರದ ಇದೆ ಸರ್. ಶುಂಠಿ ಎಲ್ಲ ಮಾರ್ತೀವಿ, ನಾಡು ಶುಂಠಿ ಅಂತ ಹೇಳ್ತೀವಲ್ಲ ಸರ್, ಎಲ್ಲ ಮನೆ ಬೆಳಕಿ ಸ್ವಲ್ಪ. ಶುಂಠಿ ಮಾರುವಷ್ಟು ಸಿಗುತ್ತಾ? ನಾವೀಗ ಜಾಸ್ತಿ ಎಲ್ಲ ಬಿಡೋದಿಲ್ಲ ಸರ್, ರೋಡ್ ಬದಿಲೆಲ್ಲ ಹಾಕೋಬಹುದು. ಹೌದು, ಸುಮಾರು ಇತ್ತು ಸರ್, ರೇಟ್ ಕಮ್ಮಿ ಆದಾಗ ತೆಗೆದು ಬಿಟ್ಟಿವಿ ಅದು. ಹಾಗೆ ಒಂದೊಂದ್ಸರಿ ಎಲ್ಲ 70-80 ರೂಪಾಯಿ ಇರುತ್ತೆ ಕೆಜಿಗೆ, ಒಂದೊಂದ್ಸರಿ 20 ರೂಪಾಯಿಗೂ ಬರುತ್ತೆ. ಹೌದು ಹೌದು, ನಮ್ ಮನೆ ಬಳಕೆಗೆ ಉದ್ರೆ ಸ್ವಲ್ಪ ಎಲ್ಲ ಸೋಮಾರಪೇಟೆಗೆ ಸಂತೆಗೆ ತಗೊಂಡು ಕೊಟ್ಬಿಡು. ಬಾಳೆ ಏನಾದ್ರೂ? ಬಾಳೆ ಎಲ್ಲ ಹಾಕೊಂಡಿದ್ವಿ ತೋಟದಲ್ಲಿ ಸುಮಾರು. ಎಂತ ಬಾಳೆ ಇದೆ? ಸುಮಾರು ಗೊನೆ ಸಿಗ್ತದೆ ಸರ್, ವಾರಕ್ಕೊಂದು 10 ಗೊನೆ ಸಿಗ್ತದೆ. ಹೌದಾ? ನಮ್ಮಲ್ಲಿ ಒಂದ್ 2-3 ಅಂಗಡಿ ಮಾಮೂಲಿ ಇದೆ, ಅವರಿಗೆ ಬಿಡದಿನ ಹೋದಾಗ ಅವ್ರು ತಂದಿಂತಾರೆ, ತಗೊಂಡು ಕೊಟ್ಬಿಡೋದು ಅವ್ರಿಗೆ. ಎಂತ ಬಾಳೆ ಇದೆ? ತುಟ್ಟು ಬಾಳೆ ಅಂತ ಹೇಳ್ತೀವಲ್ಲ ಅದು. ಮತ್ತೆ ಸ್ವಲ್ಪ ಸಾರು ಬಾಳೆನೂ ಇದೆ ಸರ್, ಸರ್ಕಾರಿ ಅಂಗಡಿ ಇದೆ, ಅವ್ನು ತಂದು ಕೊಡಲಿ ಕೇಳ್ತಾನೆ ಸರ್, ಅದಕ್ಕಾಗಿ ಹೋಗೋದಿಲ್ಲ, ತಗೊಂಡು ಕೊಡೋದು ಅದೇ ದುಡ್ಡಿ ತರಕಾರಿ ತಂದು. ಅಂದ್ರೆ ವರ್ಷವಿಡೀ ಬರ್ತಾ ಇರತ್ತೆ ನಿಮ್ಗೆ? ತುಟ್ಟುಬಾಳೆ ತುಂಬಾ ದುಡ್ಡು ಸಿಗುತ್ತೆ ಸರ್, ವರ್ಷ ಇಡೀ ಸಿಗುತ್ತೆ. ಹೌದಾ? ಅಂದ್ರೆ ಈಗ 5 ಎಕರೆಯಲ್ಲಿ ಸಾಕಷ್ಟು ಇಟ್ಕೊಂಡಿದ್ರಿ ಬಾಳೆನ? ತುಂಬಾ ನೆರಳು ಕಮ್ಮಿ ಎಲ್ಲ ಇತ್ತು ಸರ್, ಅದಕ್ಕೆ ನೆರಳಿಗೆ ಅಂತ ಹಾಕೊಂಡಿದ್ದು. ಮೊದಲು ಸ್ವಲ್ಪ ಟಿಂಬರ್ ಎಲ್ಲ ಕೊಟ್ಟಿದ್ವಿ ಹೊಳಗೆ ಮರ ಅಂತ, ಸ್ವಲ್ಪ ಓಪನ್ ಆಯ್ತು ಅಂತ ದೂರ ದೂರ ಬಾಳೆ ಎಲ್ಲ ಹಾಕಿದ್ವಿ ಸರ್ ನೆರಳಿಗೆ ಅಂತ. ಅದ್ರಲ್ಲಿ ಒಂದ್ 2 ಬಿಟ್ಕೊಂಡು ಅದ್ರ ಗೊನೆ ಸಿಗ್ತಾ ಇರ್ತದೆ, ಅದಕ್ಕೇನು ಗೊಬ್ಬರ ಗಿಬ್ಬರ ಏನ್ ಹಾಕೋದಿಲ್ಲ, ನೆರಳಿಗಾಯ್ತು ನಮಗೆ ತಿನ್ಲಿಕ್ಕೂ ಆಯ್ತು ಮಾರ್ಲಿಕ್ಕೂ ಸಿಕ್ಕಿ. ಮತ್ತೆ ನೀರನ್ನು ಕೊಡಲ್ಲ? ನೀರ್ಗಿರೇನಿಲ್ಲ ಸರ್, ಅದಾಗೆ ಬರುತ್ತೆ. ಒಂಥರ ಕಡಿಮೆ ಖರ್ಚಿನಲ್ಲಿ ಅಥವಾ ಏನೂ ಖರ್ಚಿಲ್ದಲನೆ ಮೇಲ್ ಖರ್ಚಿಗೆ ದುಡ್ಡು ಸಿಗ್ತಾ ಇರತ್ತೆ. ಹೌದೌದು ಸರ್, ಮಾರಾಟಕ್ಕೂ ಸಮಸ್ಯೆ ಇಲ್ಲ. ಕೆಲವರೆಲ್ಲ ಇಲ್ಲೇ ಬಂದು ತಗೊಂಡು ಹೋಗ್ತಾರೆ ಸರ್, ಕಡಿದಿಟ್ಟರೆ ಸಾಕು. ನಮ್ಮ ಊರವರೊಬ್ರು ಇದಾರೆ, ಅವ್ರೀಗ ಡಿಮ್ಯಾಂಡ್ ಇಲ್ಲ ಅಂತ ಹೇಳ್ತಾ ಇದ್ರು. ಆಮೇಲೆ ಟೌನ್ ಎಲ್ಲ ಒಂದು ಅಂಗಡಿಗೆ ಹೋಗ್ತಾ ಇರ್ತೀವಿ ದಿನಸಿ ತಗೊಂಡ್ಬಿಡೋಕ್ಕೆ, ಅಲ್ಲಿ ಸ್ವಲ್ಪ ವ್ಯಾಪಾರ ಆಗ್ತದೆ. ನಾವು ಹೋದಾಗೆಲ್ಲ ಒಂದು 5-6 ಗೊನೆ ಓಮಿನಿಗೆ ಹಾಕೊಂಡು ಹೋಗೋದು. ಓಹೋ, ಅಲ್ಲೇ ಕೊಟ್ಬಿಟ್ಟು ದುಡ್ಡು ಕೊಡ್ತಾರೆ, ಇಸ್ಕೊಂಡು ಬರೋ, ಇದು ಸಾಮಾನ್ಯವಾಗಿ ತಗೋ. ಸರಿನೆ ಸರಿನೆ. ಕಾಫಿ ಇದನ್ನೆಲ್ಲ ಆಗಿಂದಾಗೆ ಮಾರಾಟ ಮಾಡ್ಬಿಡ್ತೀರಾ ಅಥವಾ ಬೆಲೆ ನೋಡ್ಕೊಂಡು ಕೊಡ್ತೀರಾ? ಕೆಲಸರೆಲ್ಲ ಮಾರ್ಬಿಡ್ತೀವಿ, ನೋಡ್ಬೇಕು ಸರ್, ಸ್ವಲ್ಪ ಇದೆ ಅಷ್ಟೇ. ಓ ಹಾಗೆ. ಮನೆ ಎಷ್ಟು ವರ್ಷ ಆಯ್ತು ಕಟ್ಸಿ ತಾವು? ನಾನು ಮನೆ ಕಟ್ಟಿ 10 ಆಯ್ತು ಸರ್. ಬೇಸಾಯದಲ್ಲೇ ದುಡಿದು ಕಟ್ಸಿದ್ರಿ? ಬೇಸಾಯದಲ್ಲೇ ದುಡಿದೀವಿ ಸರ್. ಕಾಫಿ ಗಿಡ ಸ್ವಲ್ಪ ಎಲ್ಲ ಬರೋದು ಮೊದಲು. ಹಾಗೆಲ್ಲ ಮಾಡಿ ಮಾಡಿದ್ರು, ಸಾಲ ಗಿಲ್ಲ ಏನ್ ಮಾಡಿ ಮಾಡಿಲ್ಲ ಸರ್. ಒಂದು ಕಂಟ್ರೋಲ್ ಅಲ್ಲಿ ಜೀವನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಹೌದು ಸರ್. ನಿಮ್ಮ ಜಾಗದ ಸುತ್ತಮುತ್ತ ಅಥವಾ ನೀವಿರೋ ಜಾಗದ ಆಸುಪಾಸಿನಲ್ಲಿ ನಿಮ್ ತರ ಕೆಲವೊಬ್ರು ಚೆನ್ನಾಗಿ ಜೀವನ ಮಾಡ್ತಿರ್ಬೇಕಲ್ವಾ? ಒಬ್ರು ಶಿವಕುಮಾರ್ ಅಂತ ಇದಾರೆ, HB. ಒಳ್ಳೆ ಕೃಷಿಕರು ಸರ್ ಅವರು. ಹೌದಾ? ಭಾರಿ ಚೆನ್ನಾಗಿ ಕೃಷಿ ಮಾಡಿ, ಅಡಿಕೆ, ರೋಬಸ್ಟ, ಕಾಫಿ ಇದೆ, ಮೀನು ಸಾಕಾಣಿಕೆ ಮಾಡಿದ್ದಾರೆ. ನಮ್ಮ ಸ್ನೇಹಿತರೆ ಅವರು. ಕಿರಗುಂದೂರ್ ಗ್ರಾಮನ? ಕಿರಗುಂದೂರ್ ಗ್ರಾಮ, ಅನ್ಯಗೊಂಡು ಮಾಡಿ ಶಿವಕುಮಾರ್ ಅಂತ. ಸರಿನೇ. ಕೃಷಿ ಮಾಡ್ತಾರೆ ಅವರು, ತುಂಬಾ ರೆಡಿ ಕೇಳ್ತಾರೆ ಸರ್. ಮೊನ್ನೆ ಫೋನಿಂಗ್ ಕಾರ್ಯಕ್ರಮ ಕೇಳ್ಬಿಟ್ಟು ನನಗೆ ಫೋನ್ ಮಾಡಿದ್ರು. ಹೌದಾ? ನೀವು ಬಹಳ ಇಷ್ಟಪಟ್ಟು ಮಾಡೋ ಕೆಲಸ ಏನು ಹರೀಶಣ್ಣ? ಕೃಷಿನೇ ಸರ್ ಇಷ್ಟಪಟ್ಟು ಮಾಡೋದು ಅಲ್ಲ, ಅದ್ರಲ್ಲಿ ಈಗ ಕೆಲವೊಬ್ರು ಕೆಲವೊಂದ್ ಕೆಲಸ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ಮಾಡ್ತೀವಿ ಅಂತ ಹೇಳ್ತಾರೆ. ನೀವು ಬಹಳ ಇಷ್ಟಪಟ್ಟು ಮಾಡೋ ಕೆಲಸಗಳೇನು? ತೋಟದಲ್ಲಿ ಈಗ ಟೈಮ್ ಟೈಮ್ ಸ್ಪ್ರೇ ಮಾಡ್ಬೇಕು ಸರ್, ವರ್ಷಕ್ಕೆ ಒಂದ್ ಎರಡು ಮೂರು ಗೊಬ್ಬರ ಹಾಕ್ಬೇಕು, ಮತ್ತೆ ಗಿಡ ಕಪಾತು ಮಾಡ್ಬೇಕು, ಚಿಗುರು ವರ್ಷಕ್ಕೆ ಎರಡು ಸರಿ ಮಾಡ್ಬೇಕು, ಅದೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಸರ್. ಹೌದೌದು, ಫಸಲು ಬರ್ಲಿ ಬರದೇ ಇರ್ಲಿ ಒಂದ್ ವರ್ಷ ಬರ್ತದೆ ಒಂದ್ ವರ್ಷ ಬರಲ್ಲ, ಅದ್ರ ಕೆಲಸ ಮತ್ತೆ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಈ ವರ್ಷ ಕಾಫಿ ಒಳ್ಳೆ ಬೆಲೆ ಬಂದಿದೆ, ಗಿಡಗಳೆಲ್ಲ ಚೆನ್ನಾಗಿ ಇಟ್ಕೊಂಡವ್ರಿಗೆ ಕಾಫಿ ಇದ್ರೆ ತುಂಬಾ ದುಡ್ಡಾಗಿದೆ. ಹೌದು, 16,200 ರೂಪಾಯಿವರೆಗೆ ಬಂದಿದೆ ಪಾರ್ಚಿಮೆಂಟಿಗೆ, ಉಂಡೆಗೆ 8,000 ಬಂದಿದೆ ಸರ್. ಗಿಡಗಳು ಚೆನ್ನಾಗಿದ್ರೆ ಯಾವಾದ್ರು ಒಂದಷ್ಟು ರೇಟ್ ಬಂದೇ ಬರ್ತದೆ. ಹೌದು ಹೌದು, ಕಾಫಿಗೆ ರೇಟ್ ಇಲ್ಲ ಅಂತ ಬಿಟ್ರೆ ಕಷ್ಟ ಸರ್. 16,200 ರೂಪಾಯಿ 50 ಕೆಜಿ ಚೀಲ ಬೆಳೆ ಬೆಳೆ ಕಾಫಿಗೆ. ಹೌದು ಹೌದು, ಈ ತರ ಈ ಹಿಂದೆ ಬೆಲೆ ಬಂದಿತ್ತ? ಇಲ್ಲ ಸರ್, ನನಗೆ ಗೊತ್ತಿರೋ ಒಂದ್ಸರಿ ಅವಾಗ 9,500 ಬಂದಿ ಸರ್. ಆಮೇಲೆ ಅದೇ 11,000 ಎಲ್ಲ ಬಂದಿದೆ ಸರ್, ಈಗ 16,000 ಇದೆ ಫಸ್ಟ್ ಬಂದಿ. ನಿಮ್ದೆಲ್ಲ ಮಾರಾಟ ಆಯ್ತಾ ಅಥವಾ ಇನ್ನು ಕೊಡ್ಬೇಕಾ? ಸ್ವಲ್ಪ ಇದೆ ಸರ್ ಕಾಫಿ, ಮಾರ್ಕೆಟ್ ಮಾತ್ರ. ಇನ್ನು ಬೆಲೆ ಬರ್ಬೋದು ಅಂತ ಅನ್ಕೊಳ್ತೀರಾ? ಇಲ್ಲ ಸರ್, ಒಂದ್ ಸ್ವಲ್ಪ ದಿವಸ ನೋಡ್ಕೊಡ್ಬೇಕಲ್ಲ, ಬೇಕಾಗ್ತದೆ. ಹೌದು ಹೌದು, ತೋಟ ನಡೆಸ್ಕೊಂಡು ಹೋಗ್ಲಿಕ್ಕೆ ನಿಜ ನಿಜ. ಕಾಫಿ ಏನ್ ಜಾಸ್ತಿ ಇರ್ಲಿಲ್ಲ ಸರ್, ಅದು ತುಂಬಾ ಚೆನ್ನಾಗಿದೆ ಕಾಫಿ. ರೋಬಸ್ಟಾ ರೋಬಸ್ಟಾ ಅಂತ ಅನ್ಕೊಂಡು ಅನೇಕರು ಅರೇಬಿಕಾವನ್ನ ತೆಗೆದ್ರು, ಏನಂತೀರಿ? ಅದೇ ಸರ್, ಬಿಳಿ ಕಂಡ ಕೋರಕದಿಂದನೇ ತೆಗ್ದಿರ ಸರ್, ತುಂಬಾ ಎಲ್ಲ ಜನ ತೆಗೆದು ಬಿಟ್ರು ಸರ್, ಅರೇಬಿಕಾ ಎಲ್ಲ ರೋಬಸ್ಟ ಮಾಡಿದ್ದಾರೆ, ಮತ್ತೆ ಅಲ್ಲಿ ತುಂಬಾ ಚೆನ್ನಾಗಿ ಮೆಣಸು ಆಗುತ್ತೆ ಸರ್, ಅದರಿಂದ ಈಗೆಲ್ಲ ರೋಬಸ್ಟಾನೇ ಜಾಸ್ತಿ, ಎಲ್ಲ ನೀರ್ ಹೊಡಿತಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ. ಅನುಕೂಲ ಅನಾನುಕೂಲಗಳು ಇದ್ದೇ ಇದಾವೆ. ಈಗ ನೀವು ರೋಬಸ್ಟ ಹಾಕೊಂಡ್ರೆ ನಿಮಗೆ ನೀರಿಂದು ವ್ಯವಸ್ಥೆ ಇದೆಯಾ? ಇಲ್ಲ ಸರ್, ಅದು ಓಲ್ಡ್ ರೋಬಸ್ಟ್ ಅಂತ ಬರ್ತದ ಸರ್, ಹಳೆಯ ಕಾಲದ್ದು, ಅದಕ್ಕೆ ನೀರ್ ಬೇಕು ಅಂತ ಏನಿಲ್ಲ ಸರ್. ನಮ್ಮಲ್ಲಿ ಒಂದು 20 ಗಿಡ ಇದೆ, ಹಳೆ ಗಿಡ, ದೊಡ್ಡ ಗಿಡ, ಹೊಸ ಹೊಸ ಸಾಲ ಕಾಫಿ ಇದ್ದೇ ಇರುತ್ತೆ. ಓ ಹಾಗೆ, ಓಲ್ಡ್ ರೋಬಸ್ಟಕ್ಕೆ ಅಷ್ಟೇನು ನೀರು ಬೇಕಂತೇನಿಲ್ಲ, ನೀರು ಕೊಟ್ಟರೆ ಒಳ್ಳೇದೇ ಸರ್, ಅಂದ್ರೆ ನೀರಿಲ್ಲದ್ರೆ ಅದು ಬರುತ್ತೆ ಇಲ್ಲ. ನೀರೇ ಬೇಕಂತೇನಿಲ್ಲ, ನೀರ್ ಕೊಟ್ಟರು ತೊಂದ್ರೆ ಇಲ್ಲ. ಹೌದು ಸರ್, ಮತ್ತೆ ನಮ್ಮಲ್ಲಿ ತುಂಬಾ ಡ್ರೈ ಏರಿಯಾ ಅಲ್ಲ ಸರ್, ಅದು ನಮಗೆಲ್ಲ ಬ್ಯಾಕಿಂಗ್ ಅಂತ ಅವಶ್ಯಕತೆ ಇರೋದಿಲ್ಲ ಇಲ್ಲಿ. ಹಾಗೆ ಹಾಗೆ, ಸರಿ ಮಳೆ ಆದ್ಬಿಟ್ರೆ ಮತ್ತೆ ಮಧ್ಯದಲ್ಲಿ ಸ್ವಲ್ಪ ಮಳೆ ಸಿಗ್ತಾ ಇಲ್ಲ ಸರ್, ಅದು. ಹೌದು ಹೌದು, ಈಗ ಡ್ರೈ ಏರಿಯಾದಲ್ಲಾದ್ರೆ ಹೂ ಆದ್ಮೇಲೆ ಬ್ಯಾಕಿಂಗ್ ಒಂದು ಕೊಡ್ಲೇಬೇಕು. ಹೌದು ಹೌದು, ಧನ್ಯವಾದ ಹರೀಶಣ್ಣ, ನಮಸ್ಕಾರ. ಕೇಳಿದ್ರೆ ಇದುವರೆಗೆ ಕಾಫಿ ತೋಟದಲ್ಲಿ ಬಾಳೆ ಮತ್ತು ಕಿತ್ತಳೆಯನ್ನ ಬೆಳೆದುಕೊಂಡು ಅನುಭವ ಪಡೆದುಕೊಂಡಿರುವ ಸೋಮವಾರಪೇಟೆ ತಾಲೂಕು ಕಿರುಗುಂದೂರು ಗ್ರಾಮದ ಸಿಂಗೂರು ಎಂ ಹರೀಶ್ ಅವರ ಅನುಭವಗಳನ್ನು ಆಲಿಸಿಕೊಂಡ್ರಿ. ಹರೀಶ್ ಅವರ ಸಂಖ್ಯೆ 9481858631, 9481858631. ಇದುವರೆಗೆ ಕಾರ್ಯಕ್ರಮ ಕಾಫಿ ಕನ್ನಡಿ ಬಿತ್ತರವಾಯಿತು. ಕಾಫಿ ಬೆಳೆ, ಕಾಫಿ ಕೃಷಿ ಕುರಿತ ವಿಚಾರಗಳನ್ನು ಆಲಿಸಿದಿರಿ. ನಿರ್ಮಾಣ ವಿಜಯ್ ಅಂಗಡಿ. ರೈತ ಬಾಂಧವರೇ, ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ಇನ್ನು ನಾಳಿನ ಕಿಸಾನ್ ವಾಣಿಯಲ್ಲಿ ಗಿನ್ಸ್, ಆರ್ಕಿಡ್ಸ್, ಸೆಕ್ಯುಲೆಂಟ್ಸ್, ಏರ್ ಪ್ಲಾಂಟ್ಸ್, ಪೋಲಿಯೋಸ್, ಆಂಥೋರಿಯಂ ಬೆಳೆಯುತ್ತಿರುವ ಪೊನ್ನಂಪೇಟೆ ತಾಲೂಕು ಗ್ರಾಮದ ನಾಳಿಯಂಡ ಟಿ ಅನುಪಮ ಅವರೊಡನೆ ಸಂದರ್ಶನವಿದೆ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0872230018. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಜಿಲ್ಲಾಡಳಿತದ ಕಡೆಯಿಂದ ಇಂದು ಪದ್ಮಭೂಷಣ ಜನರಲ್ ಕೆಎಸ್ ತಿಮ್ಮಯ್ಯನವರ 116ನೇ ಹುಟ್ಟುಹಬ್ಬನ ಅರ್ಥಪೂರ್ಣ ಆಗಿ ಆಚರಣೆ ಮಾಡಿದು. ಮಡಿಕೇರಿನ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿಸಿ ನಾಗೇಶ್, ಶಾಸಕರು, ಅಧಿಕಾರಿಗ ಸೇರಿದಂಗೆ ಮಾಜಿ ಸೈನಿಕರು ಯುದ್ದ ಸ್ಮಾರಕಕ್ಕೆ ಹೂ ಅರ್ಪಿಸಿ ಗೌರವ ಒಪ್ಪಿಸಿದೋ. ಹಂಗೆ ಸಚಿವರು ಮತ್ತೆ ಶಾಸಕರ ಹಾಜರಿಲಿ ಉಸ್ತುವಾರಿ ಸಚಿವರು ಜನರಲ್ ತಿಮ್ಮಯ್ಯ ಸ್ಮಾರಕ ಭವನದ ಆವರಣದಲ್ಲಿ ಇರುವ ಅಪರೂಪದ ವಸ್ತುಗಳ ಮಾರಾಟ ಮಳಿಗೆನ ಉದ್ಘಾಟನೆ ಮಾಡಿದು. ಜನರಲ್ ತಿಮ್ಮಯ್ಯನವರ ಹುಟ್ಟುಹಬ್ಬದ ಬಗೆಯಲ್ಲಿ ಇಂದು ಸಾರ್ವಜನಿಕರಿಗೆ ಮತ್ತೆ ಶಾಲೆನ ಮಕ್ಕಳಿಗೆ ಸ್ಮಾರಕ ಭವನಕ್ಕೆ ಪುಕ್ಸಟೆ ಪ್ರವೇಶ ಅವಕಾಶ ಸಹ ಇತ್ತು. ದೇಶದ ಜನ ನೆಮ್ಮದಿಯಿಂದ ಬದುಕುತ್ತಿರುವುದರ ಹಿಂದೆ ಸೈನಿಕರ ಶ್ರಮ ಒಟ್ಟು. ಅವರ ಸೇವೆನ ಮಾತುಗಳಲ್ಲಿ ಹೇಳಿಕಾಲೆ. ಅವರ ಕುಂದು ಕೊರತೆಗಳನ್ನ ಒಂದೊಂದಾಗಿ ಪರಿಹಾರ ಮಾಡುವೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಸಿ ನಾಗೇಶ್ ನವು ಹೇಳೋಳು. ಇಂದು ಮಡಿಕೇರಿನ ಜಿಲ್ಲಾಧಿಕಾರಿ ಕಚೇರಿ ಸಭಾಪಾಡಿಯಲ್ಲಿ ನಡೆದ ಮಾಜಿ ಸೈನಿಕರ ಕುಂದು ಕೊರತೆ ಸಭೆನ ಅಧ್ಯಕ್ಷತೆ ವಹಿಸಿ ಮಾತಾಡಿದ ಅವರು, ಜಿಲ್ಲಾ ಕೇಂದ್ರದಲ್ಲಿ ಮತ್ತೆ ತಾಲೂಕುಗಳಲ್ಲಿ ಸೈನಿಕ ಭವನ ಕಟ್ಟಿಗೆ ಜಾಗೆ ಕೊಟ್ಟವೆ, ಸೈನಿಕರ ಅಭಿವೃದ್ಧಿಗೆ ಎಲ್ಲಾ ತರದ ಕ್ರಮ ತಕ್ಕಂಡವೆ ಅಂತ ಹೇಳಿ, ಮಾಜಿ ಸೈನಿಕರಿಗೆ ಸರಿಯಾದ ಸಮಯದಲ್ಲಿ ಅಗತ್ಯ ಸೌಲಭ್ಯಗಳನ್ನ ತಡಮಾಡದೆ ಅಧಿಕಾರಿಗೆ ಒದಗಿಸಿಕೊಡಕು ಅಂತ ಹೇಳಿದ. ಈ ಸಂದರ್ಭ ಮಾತಾಡಿದ ಕೊಡಗು ಜಿಲ್ಲಾ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾದ ರಿಟೈರ್ಡ್ ಮೇಜರ್ ಜನರಲ್ ಬಿಎ ಕಾರ್ಯಪ್ಪನವು ಮಾಜಿ ಸೈನಿಕರ ಸಮಸ್ಯೆಗಳನ್ನ ಹೇಳಿಕೊಂಡು, ಮಾಜಿ ಸೈನಿಕರಿಗೆ ಮನೆ ಕಂದಾಯಲ್ಲಿ 50% ರಿಯಾಯಿತಿ ಆದೇಶ ಇದ್ದರೂ ಜಿಲ್ಲೆನ ಗ್ರಾಮ ಪಂಚಾಯಿತಿಗಳಲ್ಲಿ ಇಲ್ಲಿ ಮುಟ್ಟ ಯಾವುದೇ ರಿಯಾಯಿತಿ ಸಿಕ್ಕಿತ್ತಲೆ ಅಂತ ಹೇಳಿದ. ಹಂಗೆ ಮಾಜಿ ಸೈನಿಕ ಸಂಘದ ಜಿಲ್ಲಾಧ್ಯಕ್ಷರು ಮಾತಾಡಿ, ಸೈನಿಕರ ಕುಟುಂಬಕ್ಕೆ ಬಿಪಿಎಲ್ ಕಾರ್ಡ್ ಕೊಡೋಕು, ಜಿಲ್ಲೆಗೆ ಕಾಯಂ ಜಂಟಿ ನಿರ್ದೇಶಕರು ಬೇಕು, ಮಾಜಿ ಸೈನಿಕರಿಗೆ ನಿವೇಶನ ಕೊಡೋಕು ಅಂತ ಸಚಿವರ ಹತ್ರ ಮನವಿ ಮಾಡಿದ. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗ, ಶಾಸಕರು, ಸಂಸದರು ಸೇರಿದಂತೆ ಜಿಲ್ಲೆನ ಅಧಿಕಾರಿಗ, ಗಣ್ಯರು ಹಾಜರಿದ್ದರು. ವೃತ್ತಿಪರ ಶಿಕ್ಷಣದ ಸುರುಣ ವರ್ಷದಲ್ಲಿ ಓದುತ್ತಿರುವ ಮಾಜಿ ಸೈನಿಕರ ಮಕ್ಕಳಿಗೆ ಕೇಂದ್ರೀಯ ಸೈನಿಕ ಮಂಡಳಿಯಿಂದ ಕೊಡುವ ಪ್ರಧಾನಮಂತ್ರಿ ಸ್ಕಾಲರ್ಶಿಪ್ಗೆ ಅರ್ಜಿ ಕೊಡಿಕೆ ಇಂದು ಕಡೇ ದಿನ ಆಗಿತ್ತು. ಆದರೆ 2021-22 ಸಾಲಿನ ಪ್ರವೇಶ ಪ್ರಕ್ರಿಯೆಗ ತಡ ಆಗಿ ಆದ ಕಾರಣ ಪಿಎಂ ಸ್ಕಾಲರ್ಶಿಪ್ಗೆ ಅರ್ಜಿ ಒಪ್ಪಿಸಿಕೆ ಇರುವ ಸಮಯನ ಏಪ್ರಿಲ್ 15 ತಾರೀಕು ಮುಟ್ಟ ವಿಸ್ತರಣೆ ಮಾಡಿದ್ದು. ಅರ್ಹ ವಿದ್ಯಾರ್ಥಿಗ www.ksb.gov.in ಈ ಜಾಲತಾಣದಲ್ಲಿ ಅರ್ಜಿ ಒಪ್ಪಿಸಕ್ಕಂತ ಸೈನಿಕ ಮತ್ತು ಪುನರ್ವಸತಿ ಇಲಾಖೆನ ಜಂಟಿ ನಿರ್ದೇಶಕರು ತಿಳಿಸೋಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿನವು ನಾಳೆ ಹೊತ್ತಾರೆ 11 ವಿದ್ಯಾರ್ಥಿಗಳೊಟ್ಟಿಗೆ ಪರೀಕ್ಷಾ ಪೇ ಚರ್ಚಾ ಮಾತುಕತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕ್ಕಿದ್ದು, ಮಕ್ಕಳಲ್ಲಿ ಪರೀಕ್ಷೆ ಮತ್ತೆ ಶೈಕ್ಷಣಿಕ ಚಟುವಟಿಕೆಗೆ ಸಂಬಂಧಪಟ್ಟಂಗೆ ಇರುವ ಗಾಬರಿನ ದೂರ ಮಾಡಿಕೆ ಮತ್ತೆ ಮಕ್ಕಳನ್ನ ಹುರಿ ತುಂಬಿಸಿಕೆ ಈ ಕಾರ್ಯಕ್ರಮ ಬಹಳ ಉಪಕಾರಿಯಾಗಿದ್ದು, ನಾಳೆ ನಡೆಯುವ ಈ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆನ ಕೇಂದ್ರೀಯ ವಿದ್ಯಾಲಯದ ವಿದ್ಯಾರ್ಥಿನಿ ಪದ್ಮಪ್ರಿಯಾಸ ಪ್ರಧಾನಮಂತ್ರಿಗಳೊಟ್ಟಿಗೆ ಮಾತುಕತೆಯಲ್ಲಿ ಭಾಗವಹಿಸುವ ಅವಕಾಶ ಪಡ್ಕೊಂಡುಟು. ಇಡೀ ದೇಶದಲ್ಲಿ ಈ ಕಾರ್ಯಕ್ರಮ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಪ್ರಸಾರ ಹಾಕಿದ್ದು, ಶಿಕ್ಷಕರು, ವಿದ್ಯಾರ್ಥಿಗ ಸೇರಿದಂಗೆ ಪೋಷಕರು ಸಹ ಈ ಕಾರ್ಯಕ್ರಮದ ಪ್ರಯೋಜನ ಪಡ್ಕೊಳಕು ಅಂತ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ನವು ತಿಳಿಸೋಳು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಮಡಿಕೇರಿನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಲ್ಲಿ ನಾಳ್ದು 2 ತಾರೀಕು ಹೊತ್ತಾರೆ 10 ಎಂಎ ಕೊಡವ ಸ್ನಾತಕೋತ್ತರ ಕಾರ್ಯಕ್ರಮ ಉದ್ಘಾಟನೆ ಮತ್ತೆ ಪುಸ್ತಕ ಬಿಡುಗಡೆ ಜಂಬರ ನಡೆದಿದೆ. ಕಾರ್ಯಕ್ರಮನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಜಗತ್ ತಿಮ್ಮಯ್ಯನವು ಉದ್ಘಾಟನೆ ಮಾಡಿಕಿದ್ದು, ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಅಧ್ಯಕ್ಷರಾದ ಡಾ ಅಮ್ಮಾಟಂಡ ಪಾರ್ವತಿ ಅಪ್ಪಯ್ಯನವರ ಅಧ್ಯಕ್ಷತೆಯಲ್ಲಿ ನಡೆಯಕಿರುವ ಕಾರ್ಯಕ್ರಮದಲ್ಲಿ ವಿಚಾರ ಮಂಡನೆ ಮತ್ತೆ ಪುಸ್ತಕ ಬಿಡುಗಡೆ ಸಹ ನಡೆದಿದೆ. ರಾಷ್ಟೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದ ಬಗ್ಗೆಯಲ್ಲಿ ಸಾರ್ವಜನಿಕರಲ್ಲಿ ತಿಳುವಳಿಕೆ ಮೂಡಿಸಿಕೆ, ರಾಜ್ಯ ಮಟ್ಟದ ಎಲ್ಇಡಿ ವಾಹನ ಪ್ರಚಾರ ಕಾರ್ಯಕ್ರಮ ಇಂದು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರು ಮಡಿಕೇರಿನ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಉದ್ಘಾಟನೆ ಮಾಡಿದ್ರು. ಜಿಲ್ಲೆಯಲ್ಲಿ ಓಡಾಡಿ ಜನರಿಗೆ ತಿಳುವಳಿಕೆ ಕೊಡಿಕ್ಕಿರುವ ಈ ವಾಹನದಲ್ಲಿ ಎಲ್ಲೆಲ್ಲಿ ಹೋದರೆ ಅಲ್ಲೇ ರೋಗ ಲಕ್ಷಣ ಇರುವ ರೋಗಿಗಳ ಕಫದ ಮಾದರಿ ಸಂಗ್ರಹ ಮಾಡಿ ಹತ್ತಿರದ ನ್ಯಾಟ್ ಕೇಂದ್ರದಲ್ಲಿ ಪರೀಕ್ಷೆಗೆ ಕೊಟ್ಟವೆ ಅಂತ ಗೊತ್ತಾಗಿದ್ದು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗ, ಜಿಲ್ಲಾ ಆರೋಗ್ಯಾಧಿಕಾರಿಗ ಸೇರಿದಂತೆ ಗಣ್ಯರು ಹಾಜರಿದ್ದರು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. 08272722222 000 18. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legenda. Booking agi bheti kodi. Palace Toyota, near Kaveri Hall, CV Shankar Road, Madikeri. Call 7022671919. ಕರ್ನಾಟಕದ್ಯಂತ ಹಲವು ಶಾಖೆಗಳನ್ನು ಹೊಂದಿರುವ ಸಮರ್ಥ ನಿಧಿ ಶಾಖೆ ಮಡಿಕೇರಿಯಲ್ಲಿ ಆರಂಭಗೊಂಡಿದೆ. ಸಣ್ಣ ಮಧ್ಯಮ ವ್ಯವಹಾರಗಳಿಗೆ ಸಾಲ, ವಾಹನ ಸಾಲ, ಇನ್ನಿತರ ಸಾಲ ಸೌಲಭ್ಯ, ಪಿಗ್ಮಿ ಆರ್ಡಿ ಸೇವೆಯೂ ಲಭ್ಯ. ಸಂಪರ್ಕಿಸಿ ಸಮರ್ಥ ನಿಧಿ ಲಿಮಿಟೆಡ್, ಶೆಣೈ ಕಾಂಪ್ಲೆಕ್ಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 9448285131. ವ್ಯಾಂಡಮ್ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪ್ಟನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 22557 1. ಮನೀರ ಖುಷಿರ ಗುಟ್ಟು, ಸಿಂಹ ಸಿಲ್ಕ್ಸ್, ಬನಾರಸ್, ಕಾಂಚೀವರಂ, ಧರ್ಮಾವರಂ, ಫ್ಯಾನ್ಸಿ ಪೊಡಿಯಾ ಪಿನ್ಯಾ, ಶರ್ಟಿಂಗ್, ಸೂಟಿಂಗ್ಸ್ ಕಾಯ್ತು. ಸಿಂಹ ಸಿಲ್ಕ್ಸ್, ನಂಬರ್ 1 ಕೆಆರ್ ಸರ್ಕಲ್, ಮೈಸೂರು. ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಗ್ರೈಂಡರ್, ಗ್ಯಾಸ್ ಸ್ಟೌ, ಇನ್ನಿತರ ಎಲ್ಲಾ ಗೃಹೋಪಯೋಗಿ ವಸ್ತುಗಳ ಅತಿ ದೊಡ್ಡ ಸಂಗ್ರಹದೊಂದಿಗೆ ವಿರಾಜಪೇಟೆಯಲ್ಲಿ ಶುಭಾರಂಭಗೊಂಡಿದೆ. ಅತಿ ವಿಶಾಲವಾದ ಮಳಿಗೆ ಪೋತಾಸ್ ಅಂಡ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ಎಪಿಜೆ ಅಬ್ದುಲ್ ಕಲಾಂ ರೋಡ್, ವಿರಾಜಪೇಟೆ. ಕೈಕಾಡು ಶ್ರೀ ಭಗವತಿ ದೇವರ ವಾರ್ಷಿಕ ಉತ್ಸವ April 1-4 ಜರುಗಲಿದ್ದು, April 1 ಶುದ್ಧ ಕಲಶ, 2 ಕೊಟ್ಟಿ ಹಾಡುವುದು, 3 ಎತ್ತು ಹೋರಾಟ, ಅಲಂಕಾರ ಪೂಜೆ, 4 ವಿಷ್ಣುಮೂರ್ತಿ ಮೇಲೇರಿ ಬಾರಣಿ ನಡೆಯಲಿದೆ. ಭಕ್ತಾದಿಗಳೆಲ್ಲ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ತಕ್ಕ ಮುಖ್ಯಸ್ಥರು, ಆಡಳಿತ ಮಂಡಳಿ ಹಾಗೂ ಗ್ರಾಮಸ್ಥರು ಕೋರಿದ್ದಾರೆ. ಶ್ರೀ ಮುತ್ತಪ್ಪ ದೇವಸ್ಥಾನ, ಅಮ್ಮತ್ತಿ, ಒಂಟಿ ಅಂಗಡಿ. ಇಲ್ಲಿ ಪ್ರತಿ ವರ್ಷ ನಡೆಸುವ ತೆರೆ ಮಹೋತ್ಸವ ಇದೇ April 3 ಭಾನುವಾರ ಮತ್ತು 4 ಸೋಮವಾರ ಜರುಗಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಳ್ಳುವಂತೆ ಕೇಳಿಕೊಂಡಿದ್ದಾರೆ ಆಡಳಿತ ಮಂಡಳಿಯವರು, ಶ್ರೀ ಮುತ್ತಪ್ಪ ದೇವಸ್ಥಾನ, ಅಮ್ಮತ್ತಿ, ಒಂಟಿ ಅಂಗಡಿ. ನಾಲ್ಕೇರಿ ಹೆಮ್ಮಾಡು ಗ್ರಾಮದ ಶ್ರೀ ವೆಂಕಟರಮಣ ದೇವರ ವಾರ್ಷಿಕ ಉತ್ಸವದ ಪ್ರಯುಕ್ತ April 2 ಶನಿವಾರ ಮಧ್ಯಾಹ್ನ 12 ಮಹಾಪೂಜೆ, ಅನ್ನದಾನ, ಸಂಜೆ 4 ದೇವರ ಜಳಕ ನಡೆಯಲಿದೆ. ಭಕ್ತಾದಿಗಳೆಲ್ಲ ಬಂದು ದೇವರ ತೀರ್ಥ ಪ್ರಸಾದ ಸ್ವೀಕರಿಸುವಂತೆ ದೇವಸ್ಥಾನದ ಆಡಳಿತ ಮಂಡಳಿ ಕೋರಿದೆ. ಮಡಿಕೇರಿ ನೀರುಕೊಲ್ಲಿಯಲ್ಲಿರುವ ಶ್ರೀ ಸಿದ್ದಪ್ಪಾಜಿ ದೇವಸ್ಥಾನದಲ್ಲಿ ವರ್ಷಂಪ್ರತಿ ನಡೆಸಿಕೊಂಡು ಬರುತ್ತಿರುವ ಜಾತ್ರೆ ಉತ್ಸವ ಇದೇ April 2 ಶನಿವಾರ ನಡೆಯಲಿದೆ. ಬೆಳಗ್ಗೆ 7 ಗಣಪತಿ ಹೋಮ, ಶ್ರೀ ಸಿದ್ದಪ್ಪಾಜಿ ದೇವರ ವಿಗ್ರಹಕ್ಕೆ ಅಭಿಷೇಕ, ರಂಗಪೂಜೆ, ಸ್ವಾಮಿಯ ದರ್ಶನ. ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ನೀರುಕೊಲ್ಲಿ ಶ್ರೀ ಸಿದ್ದಪ್ಪಾಜಿ ದೇವಸ್ಥಾನದ ಆಡಳಿತ ಮಂಡಳಿ ಕೇಳಿಕೊಂಡಿದ್ದಾರೆ. ಹುದ್ದೂರು ಪಾಲೆಮಾಡು ಶ್ರೀ ದೇವಿ ಮತ್ತು ಶ್ರೀ ವೆಂಕಟರಮಣ ದೇವಸ್ಥಾನದ ವಾರ್ಷಿಕ ಉತ್ಸವವು April 2 ಶನಿವಾರ ಯುಗಾದಿ ಹಬ್ಬದಂದು ನಡೆಯಲಿದ್ದು, ಬೆಳಿಗ್ಗೆ 10 ವಿವಿಧ ಪೂಜೆ, 12 ಮಹಾಪೂಜೆ, ಸ್ವಾಮಿ ದರ್ಶನ, ಮಧ್ಯಾಹ್ನ HS ಸೋಮಣ್ಣ, ಭಾಗ್ಯ, ಮಗ ಪ್ರಶಾಂತ್ ಅವರಿಂದ ಅನ್ನ ಸಂತರ್ಪಣೆ, ಸಂಜೆ 4 ಕೇರಳದ ಚಂಡೆ ವಾದ್ಯದೊಂದಿಗೆ ಕಾವೇರಿ ನದಿಗೆ ಜಳಕಕ್ಕೆ ಹೋಗುವುದು, 7 ದೀಪಾಲಂಕಾರದೊಂದಿಗೆ ದೇವರ ನೃತ್ಯ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಇದೀಗ ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಮನೆಯಲ್ಲೇ ಕುಳಿತು ಪರಿಹಾರ ಕಂಡುಕೊಳ್ಳುವ ಅದ್ಭುತ ಅವಕಾಶ. ಕೇವಲ ಒಂದು ಫೋನ್ ಕಾಲ್ ಮೂಲಕ ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಸಂಬಂಧಪಟ್ಟ ಅನುಭವಿ ತಜ್ಞರೊಂದಿಗೆ ಹೇಳಿಕೊಂಡು ಪರಿಹಾರ ಕಂಡುಕೊಳ್ಳಿ, ಅದು ಕೂಡ ಉಚಿತವಾಗಿ. ನೀವು ಮಾಡಬೇಕಾಗಿರುವುದು ಇಷ್ಟೇ. ಮೈಸೂರಿನ ಗೋಪಾಲಗೌಡ ಹಾಸ್ಪಿಟಲ್, ನ್ಯೂರೋಜೋನ್ ಥಾರ್ ಪ್ರಾಜೆಕ್ಟ್ನ 08214001606 ಈ ಸಂಖ್ಯೆಗೆ ಕರೆ ಮಾಡಿ ಸೂಕ್ತ ಮಾರ್ಗದರ್ಶನ ಪಡೆಯಿರಿ. ಫೋನ್ ನಂಬರ್ ಮತ್ತೊಮ್ಮೆ 08214001606. ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್, ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ, ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್, ನಾಪೋಕ್ಲು. ಕಾಲ್ 9900027004. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿಮಡ ಮಮತಾಜಿನ. ಜಿಲ್ಲಾಡಳಿತ ಆದ ಮೇಲೆ ಪದ್ಮಭೂಷಣ ಜನರಲ್ ಕೊಡಂದೇರ ಎಸ್ ತಿಮ್ಮಯ್ಯ ಅಯ್ಯಂಗಡ ನುಯಿಟೆ 16 ಪುಟ್ಟನ ನಮ್ಮೆ ಇಂದು ಮಡಿಕೇರಿಯ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನ ಸನ್ನಿ ಸೈಡ್ಲ ನಡೆದತ್ತು. ದೇಶಕಾಯ್ತು ಪ್ರಾಣತ್ಯಾಗ ಮಾಡನ ಹುತಾತ್ಮಕಂಕ್ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನತರ ಅಮರ ಜವಾನ ಯುದ್ದ ಸ್ಮಾರಕತ್ ಜಿಲ್ಲಾ ಉಸ್ತುವಾರಿ ಸಚಿವ ಬಿಸಿ ನಾಗೇಶ್ ಭೂಟಿತ್ ಗೌರವ ಕಾಟಚಿ. ಅನ್ನನೆ ಜನರಲ್ ತಿಮ್ಮಯ್ಯ ಮ್ಯೂಸಿಯಂಕ್ ಸಂಬಂಧಪಟ್ಟನಕ್ಕೆ ಭಿತ್ತಿಪತ್ರತನ ಬಳಿ ಪಡ್ತಿಚಿ ಮಕ್ಕಕ್ಕೆ ಚಿತ್ರ ಬಿಡುತ್ತುವ ಪೈಪೋಟಿ ಏರ್ಪಾಡು ಮಾಡಿ ತಿಂಜತ್. ಸಚಿವ ಬಿಸಿ ನಾಗೇಶ್, ಮಾಜಿ ಸಚಿವ ಎಂಸಿ ನಾಣಯ್ಯ, ಜಿಲ್ಲರ ಶಾಸಕಂಗ, ವಿಧಾನ ಪರಿಷತ್ ಸದಸ್ಯಂಗ, ಕರ್ನಾಟಕ ರಾಜ್ಯ ಪಶ್ಚಿಮಘಟ್ಟ ಕಾರ್ಯಪಡೆ ಸಮಿತಿಯ ಅಧ್ಯಕ್ಷ, ಜಿಲ್ಲಾಧಿಕಾರಿ, ಪೊಲೀಸ್ ವರಿಷ್ಠಾಧಿಕಾರಿ ಕೂಡನಕ್ಕೆ ಮುಖ್ಯಪಟ್ಟವು ಹಾಜರಿಂಜತ್. ದೇಶತರ ಪ್ರಜೆಯ ನೆಮ್ಮದಿಲ್ ಬದುಕುವಂಡ ಬಯ್ಯಲು ಪಟ್ಟಾಳಕಾರಡ ಶ್ರಮ ಉಂಡು, ಪಟ್ಟಾಳಕಾರಡ ಸೇವೆನ ತಕ್ಕಲು ಅಣ್ಣೋ ಕೈಲ, ವಿವರ ಮಾಡುವಕ್ಕೂ ಕೈಯೂಲ. ಇದು ಎಲ್ಲಾಂಗಂಜ ಬಲ್ಯ ತರತರದೊಂದು ಜಿಲ್ಲಾ ಉಸ್ತುವಾರಿ ಸಚಿವ ಬಿಸಿ ನಾಗೇಶ್ ಅಣ್ಣಜಿ. ಮಡಿಕೇರಿ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಲು ಇಂದು ನಡೆದ